ಒಂದಷ್ಟು ತರಕಾರಿ ಬೆಳೆಗಳನ್ನು ಕೂಡ ಮಾಡ್ತಾರೆ. ಅವರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರಘು ಅವರಿಗೆ. ನಮಸ್ಕಾರ ರಘು ಅವರೇ, ಎಷ್ಟು ವಯಸ್ಸು ತಮಗೆ? 42. 42 ವರ್ಷ ವಯಸ್ಸಾಯಿತು. ಏನು ಓದಿದ್ರಿ ತಾವು? 9th. 9th ಕ್ಲಾಸ್ವರೆಗೂ ಓದಿದ್ರಿ. ಮುಂದಕ್ಕೆ ಯಾಕೆ ಓದಲಿಲ್ಲ? ಮುಂದಕ್ಕೆ ಓದಕ್ಕಷ್ಟು ಇಂಟ್ರೆಸ್ಟ್ ಬರಲಿಲ್ಲ. ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಮನೆ ಕೆಲಸಕ್ಕಂಗೆ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಓದಕ್ಕಷ್ಟು ತಲೆಗೆ ಹೋಗ್ತಾ ಇರಲಿಲ್ಲ ಆಗ. ಈಗ ಓದಬೇಕು ಅನಿಸ್ತಾ ಇದೆ, ಆಗ ಅನಿಸ್ತಾ ಇರಲಿಲ್ಲ. ಹಂಗಾಗಿ ಮುಂದಕ್ಕೆ ಓದಲಿಲ್ಲ. ಮನೆಯಲ್ಲಿ ಓದಬೇಕು ಅನ್ನೋ ಒತ್ತಾಯ ಇರಲಿಲ್ವಾ ನಿಮಗೆ? ಓ, ಇತ್ತಿತ್ತು. ನಮ್ಮ ಚಿಕ್ಕಪ್ಪರು ಪ್ರಿನ್ಸಿಪಲ್ ಡಿಗ್ರಿ ಕಾಲೇಜ್, ಅವರು ಬಹಳ ಒತ್ತಾಯ ಮಾಡಿದ್ರು ಹಾಸನಿಗೆ ತಗೊಂಡು ಹಾಕೊಂಡ್ರು. ನನಗೆ ಆಗ್ಲಿಲ್ಲ ಓದಕ್ಕೆ. ಎಷ್ಟು ಜಮೀನು ಇತ್ತು ನಿಮಗೆ? ಜಮೀನು ಸ್ಟಾರ್ಟಿಂಗ್ ಬಂದಾಗ 6 ಎಕರೆ ಇತ್ತು, ಈಗ 18 ಎಕರೆ ಇದೆ. ಹೆಂಗ 6 ಅನ್ನು 18 ಹೆಂಗ್ ಮಾಡಿದ್ರಿ? ಸೈನ್ಯ ಮೀನು. ತಂದೆಯವ್ರ ಕಾಲಕ್ಕೆ 6 ಎಕರೆ ಇತ್ತು. 6 ಎಕರೆ ಇತ್ತು. ಏನ್ ಬೆಳೀತಾ ಇದ್ರು ಅವ್ರ ಕಾಲಕ್ಕೆ? ಅವರು ರಾಗಿ, ಜೋಳ, ಸೂರ್ಯಕಾಂತಿ, ಹತ್ತಿ ಇದನ್ ಮೇನ್ ಬೆಳೆ ಮಾಡ್ಕೊಂಡಿದ್ರು. ನಾವೀಗ ನಾವು ಬಂದ ಮೇಲೆ ಟೊಮೆಟೊ, ಈರುಳ್ಳಿ, ಶುಂಠಿ, ಆಮೇಲೆ ತೋಟನ ಇಂಪ್ರೂವ್ ಮಾಡ್ಕೊಂಡು. ಮುಂಚೆ ನೀರಾವರಿ ಇರಲ್ಲ, ಒಂದೇ ಬಾವಿಲಿ ಎಲ್ಲಾದ್ನು ಓಡಾಡ್ತಿದ್ರು. ಸ್ವಲ್ಪ ನೀರಾವರಿ ಜಾಸ್ತಿ ಮಾಡ್ಕೊಂಡು ಆಗೆಲ್ಲ ಎತ್ತಲ ಓಡ್ತಾ ಇದ್ರು. ಆಮೇಲೆ ಟ್ರ್ಯಾಕ್ಟರ್ ಬಂತು, ಸ್ವಲ್ಪ ಆಲ್ಟರ್ನೇಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಇನ್ನು ಆಲ್ಟರ್ನೇಟ್ ಮಾಡ್ತಾ ಇದೀವಿ, ಅದಕ್ಕೆ ನೋಡೋಣ ಮುಂದೆ ಹೆಂಗಾಗತ್ತೆ. ನೀರಾವರಿ ಸೌಲಭ್ಯಗಳನ್ನ ಏನೇನ್ ಮಾಡ್ಕೊಂಡಿದ್ರಿ? ಪಂಪ್ ಸೆಟ್ ಎಲ್ಲ ಪೂರ ಡ್ರಿಪ್ ಪಂಪ್ ಸೆಟ್, ಆಮೇಲೆ ಇನ್ನ ಬಾಕಿದೆಲ್ಲ ಡ್ರಿಪ್ ಅಲ್ಲೇ ಮಾಡ್ತಾ ಇರೋದು ಹೆಚ್ಚಿಗೆ. ಸುಧಾ ಅವರೇ, ನಿಮಗೆ ಕೃಷಿ ಬದುಕು ಏನಂತ ಅನ್ಸುತ್ತೆ? ಚೆನ್ನಾಗಿದೆ, ಖುಷಿ ಆಗಿದ್ದೀನಿ. ನಮ್ಮ ಮನೆಯವ್ರು ತುಂಬಾ ಸಪೋರ್ಟಿವ್, ತುಂಬಾ ಚೆನ್ನಾಗಿ ವ್ಯವಸಾಯ ಮಾಡ್ತಾರೆ, ಅದ್ರಲ್ಲಿ ಅನುಭವ ತುಂಬಾ ಇದೆ ಅವ್ರಿಗೆ. ಹಂಗಾಗಿ ಇವತ್ತು ನಾನು ತುಂಬಾ ಚೆನ್ನಾಗಿದ್ದೀನಿ ಕೃಷಿ ಬದುಕಲ್ಲಿ. ನೀವು ಏನೇನು ಕೃಷಿ ಕೆಲಸಗಳನ್ನ ಮಾಡ್ತೀರಾ, ಅಥವಾ ಕೃಷಿಗೆ ಪೂರಕವಾದಂತ ಕೆಲಸಗಳನ್ನ ಏನೇನ್ ಮಾಡ್ತೀರಿ? ಪೂರಕವಾಗಿ ಅಂತ ಅಂದ್ರೆ, ಅವರು ಲೇಬರ್ಸ್ ಕರ್ಕೊಂಡು ಹೋಗ್ಬಿಟ್ಟು, ನಮ್ದು ಜಾಸ್ತಿ ಜಮೀನ್ ಇದೆಯಲ್ಲ, ಲೇಬರ್ಸ್ ಕರ್ಕೊಂಡು ಹೋಗಿ ಕೆಲಸ ಮಾಡಿಸ್ತಾರೆ. ನಾವು ಅವ್ರಿಗೆ ಅಡಿಗೆ ತಿಂಡಿ, ಆಮೇಲೆ ಫ್ರೀ ಇದ್ದಾಗ ಹೊಲ್ದತ್ರಕ್ಕೆ ಹೋಗೋದು, ನೋಡೋದು, ಅವೆಲ್ಲ ನಾವು ಮಾಡ್ತೀವಿ. ಹಸುಗಳಿದೆ, ಅದ್ರದೆಲ್ಲ ಹಾಲು ಕರಿಯೋದು, ಹಾಲು ತಗೊಬಂದು ಹಾಕೋದು, ಅದೆಲ್ಲ ನಾವು ಮಾಡ್ಕೋತೀವಿ. ಈಗ ರಘು ಅವರು ಮೊದ್ಲಿಂದಲೂ ಕೃಷಿನೇ ಮಾಡೋದಲ್ವಾ? ಹೌದು, ಮೊದ್ಲಿಂದಲೂ. ನನ್ನ ಮದ್ವೆ ಆದಾಗಿಂದಲೂ, ಮುಂಚೆನೂ ಅಷ್ಟೇ, ಆಮೇಲೆ ಈಗ್ಲೂ ಅಷ್ಟೇ. ಅದನ್ನ ಇಂಪ್ರೂವ್ ಮಾಡ್ಕೊಬಂದು ಇವತ್ತು ತುಂಬಾ ಚೆನ್ನಾಗಿ ವ್ಯವಸಾಯ ಮಾಡ್ತಾರೆ ಅವರು. ಸಾಮಾನ್ಯವಾಗಿ ಕೃಷಿ ಮಾಡೋ ಅಂತ ಗಂಡು ಮಕ್ಕಳನ್ನ ಹೆಣ್ಮಕ್ಳು ಮದ್ವೆ ಆಗೋದಿಲ್ಲ ಅಂತ ಹೇಳ್ತಾರೆ, ನೀವ್ ಹೆಂಗಾದ್ರಿ? ವ್ಯವಸಾಯದಲ್ಲಿ ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಮೊದ್ಲಿಂದ, ಅದನ್ನ ನೋಡೇ ನಾನು ಅವ್ರನ್ನ ಮದ್ವೆ ಆಗಿದ್ದು. ಅದ್ರಲ್ಲಿ ಏನಾದ್ರು ಒಂದು ಸಾಧನೆ ಮಾಡ್ತಾರೆ ಅವರು, ಚೆನ್ನಾಗಿ ದುಡಿತಾರೆ ಅನ್ನೋ ಅವತ್ತೆ ನನಗೆ ಅದು ಕಾನ್ಫಿಡೆಂಟ್ ಇತ್ತು. ಹಂಗಾಗಿ ನಾನು ಅವ್ರನ್ನ ಮದ್ವೆ ಆಗಿದ್ದು. ಸಾಮಾನ್ಯವಾಗಿ ಮನೆಯಲ್ಲಿ ಏನಾದ್ರು ಮಾಡ್ಬೇಕು ಅಂತ ಹೇಳಿದ್ರೆ ಗಂಡ ಹೆಂಡತಿ ಇಬ್ರು ಮಾಡ್ಕೊಂಡು ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಮಾಡ್ತಾರೆ. ಈ ಕೃಷಿ ಕೆಲಸಕ್ಕೆ ಸಂಬಂಧಪಟ್ಟಂಗೆ ನಿಮ್ಮನ್ನ ಏನಾದ್ರು ಕೇಳ್ತಾರ ಅವ್ರು? ಆತರ ಏನ್ ಕೇಳಲ್ಲ, ಅವ್ರೆಲ್ಲ ಡಿಸೈಡ್ ಮಾಡ್ಬಿಟ್ಟು ಬಂದು ಹೇಳ್ತಾರೆ ನಮ್ಗೆ, ಈ ತರ ಮಾಡ್ತಿದೀನಿ ಅಂತ. ಅದಕ್ಕೆ ನಾವು ಸರಿ ಅಂತ ಹೇಳ್ಬಿಟ್ಟು ನಾವು ಸಪೋರ್ಟಿವ್ ಆಗಿ ಮಾಡ್ತೀವಿ. 6 ಎಕರೆ ಜಮೀನ್ ಇತ್ತು ಅಂತ ಹೇಳಿದ್ರಿ. ನೀವು 9th class ಮುಗಿದ ಮೇಲೆ ಕೃಷಿ ಮಾಡ್ತೀನಿ ಅಂತ ಹೇಳಿ ಬಂದ್ರಿ. ಅವತ್ತಿನ ಪರಿಸ್ಥಿತಿ ಹೇಗಿತ್ತು, ಹೇಗೆ ಅದನ್ನ ಹಂತ ಹಂತವಾಗಿ ಅಭಿವೃದ್ಧಿ ಮಾಡಿದ್ರಿ? ಅವತ್ತಿನ ಪರಿಸ್ಥಿತಿಯಲ್ಲಿ ನಮಗೇನು ವ್ಯವಹಾರ ಬಿಟ್ಟಿರಲಿಲ್ಲ, ಮನೆದೆಲ್ಲ ಅವರೇ ನೋಡ್ಕೊತಾ ಇದ್ರು. ಅದಾದ್ಮೇಲೆ ಮಧ್ಯದಲ್ಲಿ ಬರಗಾಲ ಬಂದ್ಬಿಡ್ತು, ಆಗ ಬಾವಿ ನೀರು ನಿಂತೋಯ್ತು. ಆಲ್ಟರ್ನೇಟ್ ಆಗಿ ನಾನು ತೆಂಗಿನಕಾಯಿ ವ್ಯಾಪಾರ, ಎಳ್ಳೀರ ವ್ಯಾಪಾರ ಮಾಡಿದ್ವು. ಆಮೇಲೆ ಬೇಸಾಯ ಎತ್ತಲು ಹೊಡಿಯಕ್ಕೆ ಬಹಳ ಹಿಂಸೆ ಆಗ್ತಿತ್ತು. ಆಮೇಲೆ ಟ್ರ್ಯಾಕ್ಟರ್ ಮಾಡ್ಕೊಂಬೇಕು ಒಂದು, ಆಮೇಲೆ ಜೋಳದ ಮಿಷಿನ್ ಮಾಡ್ಕೊಂಡು ಇಲ್ಲಿಂದ ಹಾಸನವರೆಗೂ ಜೋಳ ಹೊಡಿಯಕ್ಕೆ ಹೋಗಿದ್ದೀವಿ. ವಾರಂಗಟ್ಲೆ ಅಲ್ಲೇ ಆಳ್ತಾ ಇದ್ದೀವಿ ನಾವು. ಅದಾದ್ಮೇಲೆ ಅಲ್ಲಿ ನೋಡ್ತಾ ಇದ್ದು ಶುಂಠಿ ಬೆಳೆಯರ್ನ, ಕೇರಳದಿಂದ ಬಂದಿದ್ರು. ಇವ್ರು ಏನ್ ಹಿಂಗ್ ಬೆಳೀತಿದಾರೆ ಏನು, ಅಲ್ಲಿ ಹೋಗಿ ಅವ್ರ ಹತ್ರ ವಿಶ್ವಾಸ ಬೆಳೆಸಿ ಆಮೇಲೆ ಅವ್ರ ಹತ್ರ ತಿಳ್ಕೊಂಡು ಅದನ್ನ ತಂದು ನಾವು 1.5 ಎಕರೆಗೆ ಸ್ಟಾರ್ಟಿಂಗ್ ಪ್ರಯೋಗ ಮಾಡಿದೆ. ಅದರಲ್ಲಿ ಸ್ವಲ್ಪ ಫೇಲ್ ಆದ್ವು, ಫೇಲ್ ಆದ್ರು ನಮಗೆ ಅಸ್ತಾಯ್ತು ಅದ್ರ ಅನುಭವ ತಿಳ್ಕೊಂಡು. 2nd ವರ್ಷ ತುಂಬಾ ಚೆನ್ನಾಗಿ ಬೆಳೆ ಬೆಳೆದು ರೇಟ್ ಬಿದ್ದೋಯ್ತು. 3nd ವರ್ಷ ಅಲ್ಲಿಂದ ಇಂಪ್ರೂವ್ಮೆಂಟ್ ಆಯ್ತು. 10 ವರ್ಷ ನಾನು ಕಂಟಿನ್ಯೂ ಬೀಜಕ್ಕೆ ಕೊಟ್ಟಿದ್ದೀನಿ ಶುಂಠಿನ, ಕಂಟಿನ್ಯೂ ಬೀಜಕ್ಕೆ ಕೊಟ್ಟಿದ್ದೀನಿ. ಅದ್ರಲ್ಲಿ ತುಂಬಾ ಚೆನ್ನಾಗಿ ಆದಾಯ ಆಯ್ತು, ಅದರಲ್ಲೇ ಜಮೀನು ಮಾಡಿದ್ದು ನಾನು. ಅದಾದ್ಮೇಲೆ ಮೇನ್ ಮಧ್ಯ 1 ವರ್ಷ ನೀರ್ ಕಮ್ಮಿ ಆಯ್ತು, ಆಗ ಟೊಮೆಟೋಗ್ ಬೆಳೆದೆ. ಟೊಮೆಟೋದಲ್ಲಿ ಒಳ್ಳೆ ದುಡ್ಡು ಆಯ್ತು. ಆಮೇಲೆ 1.5 ವರ್ಷ ಬೆಳೆದೆ, ಲೇಬರ್ ಸಮಸ್ಯೆ ಜಾಸ್ತಿ ಆಯ್ತು. ಆಮೇಲೆ ಮತ್ತೆ ಇದು ಶುಂಠಿನೇ ಸರಿ ಲಾಂಗ್ ಬೆಳೆ ಅಂತ ಬಂದೆ. ಈಗ 2 ವರ್ಷದಿಂದ ಏನಾಗಿದೆ ಅಂದ್ರೆ ಸ್ವಲ್ಪ ಮಳೆ ಜಾಸ್ತಿ ಆಗಿ ಲಾಸ್ ಬಂದಿದೆ ಶುಂಠಿ. ಲಾಸ್ ಏನ್ ಬಂದಿಲ್ಲ, ಈ ವರ್ಷ ಎಲ್ಲರಿಗೂ ಲಾಸ್ ಬಂದಿದೆ, ನನಗೆ ಗಂಟು ಆಗಿದೆ. ಯಾಕೆಂದ್ರೆ ಬೆಳೆ ಯಾವತ್ತು ಕೈ ಕೊಟ್ಟಿಲ್ಲ ನಂಗೆ. 15 ವರ್ಷ ಆಯ್ತು ನಾನು ವ್ಯವಸಾಯ ಮಾಡ್ಕೊಂಡು, 15 ವರ್ಷದಲ್ಲಿ ನಂಗೆ ಯಾವತ್ತು ಕೈ ಕೊಟ್ಟಿಲ್ಲ ವ್ಯವಸಾಯ. ತೆಂಗಿನಕಾಯಿ ಮತ್ತೆ ಎಳನೀರು ವ್ಯಾಪಾರ ಮಾಡ್ತಾ ಇದ್ದೆ ಅಂತ ಹೇಳಿದ್ರಿ, ಅದು ಹೆಂಗೆ ಪ್ರಾರಂಭ ಆಯ್ತು ಮತ್ತೆ ಅದರ ಅನುಭವಗಳು ಹೇಗಿತ್ತು? ಅದ್ರ ಅನುಭವ ಚೆನ್ನಾಗಿತ್ತು. ಎಳ್ನೀರ್ದು ಅಂದ್ರೆ ಆಗ ವೆಹಿಕಲ್ ಇರ್ಲಿಲ್ಲ, ಎತ್ತಿನ ಗಾಡಿ, ಆಮೇಲೆ ಆಗ್ತಾ ಇರ್ಲಿಲ್ಲ, ಆಮೇಲೆ ಮರ ಹತ್ತರ ಸಿಗ್ತಾ ಇರಲಿಲ್ಲ. ಹಂಗಾಗಿ 1 ವರ್ಷ ಮಾಡ್ದು, 1 ವರ್ಷ ಮಾಡಿ ಅದಕ್ಕೆ ಸ್ಟಾಪ್ ಮಾಡ್ದು. ಅದಾದ್ಮೇಲೆ ಕಾಯಿ ಮಾಡ್ದು, ಕಾಯಿ ವ್ಯಾಪಾರ ಮಾಡ್ದು, ಆಮೇಲೆ ಕಾಯಿ ಕೊಂಡಾಯ್ತು, ಪರವಾಗಿಲ್ಲ ಅನ್ನಿಸ್ತು. ಅದನ್ನೇ ಆಲ್ಟರ್ನೇಟ್ ಮಾಡಿ ನಾವು ತೋಟ ಮಾಡಬೇಕು, ನಾವು ನಮ್ಮಪ್ಪದ್ರೆ ಮೂರ್ ಜನ ಇದ್ದು, 6 ಎಕರೆ ಇತ್ತು, ಯಾರು ಅಫಿಷಿಯಲ್ ಆಗಿರಲಿಲ್ಲ ಆಗ. ಈಗ ಎಲ್ಲ ಒಬ್ಬ ಕಂಡಕ್ಟರ್ ಆಗಿದ್ದಾರೆ, ಇನ್ನೊಬ್ಬ ಕಂಪ್ನಿ ಇದಾರೆ. ಹಂಗಾಗಿ ಮನೆ ಹತ್ರ ನಾನೇ ಉಳ್ಕೊಂಡೆ. ಉಳ್ಕೊಂಡ ಮೇಲೆ ಇನ್ನು ಏನಾದ್ರು ಮಾಡ್ಲೇಬೇಕು, ಸಾಧನೆ ಮಾಡ್ಬೇಕಲ್ಲ ಮನೆ ಹತ್ರ ಉಳ್ಕೊಂಡ ಮೇಲೆ. ಹಗಲು ರಾತ್ರಿ ಸ್ವಲ್ಪ ಕಷ್ಟ, ಬಹಳ ಶ್ರಮ ಪಟ್ಟಿದೀವಿ, ಇಲ್ಲ ಅಂತ ಹೇಳಂಗಿಲ್ಲ. ನಮ್ಮನೆಯವರು ಬಹಳ, ಅಷ್ಟು ಜನ 30 ಜನ ಬಂದ್ರು, ಯಾರು ಹೆಲ್ಪ್ ತಾಣದಂಗ ಅಡಿಗೆ ಮಾಡ್ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಮಾತಾಡಂಗಿಲ್ಲ ನಾವು. ಆಮೇಲೆ ನಮ್ಮ ಅಪ್ಪ ಅಮ್ಮನು ಅಷ್ಟೇ, ನಾನು ಏನೇ ಮಾಡಿದ್ರು ಎರಡನೇ ಮಾತಲ್ದಂಗೆ ಅವರು ನಮಗೇನು ಸಪೋರ್ಟಿವ್ ಆಗಿದ್ರೆ ಮಾಡ್ಕೊಟ್ಟಿದ್ದಾರೆ. ತಮ್ದಿರು ಅಷ್ಟೇ, ಎಣ್ಣೆ ರಜಾ ಸಿಕ್ತು ಅಂದ್ರೆ ಅವರು ಬಂದಿದ್ದಾರೆ, ನಮ್ಮ ಅಣ್ಣ ಮಾಡ್ತೇನೆ ಅಂತ ಕಾಯಿ ಹಾಕೋದಕ್ಕೆ. ತೋಟದ ಕಾಯಿ ಕಿತ್ತೆ ಅಂದ್ರೆ ಶೆಡ್ಡಿ ತುಂಬೋದಕ್ಕೆ ಅವರೇ ಬಂದಿದ್ದಾರೆ. ಅವತ್ತು ಹೆವಿಯಾಗಿ ಕೆಲಸ ಇದೆ ಅಂದ್ರೆ ಬಂದ್ಬಿಡ್ತಾರೆ. ಸಣ್ಣ ಪುಟ್ಟಕ್ಕೆ ಕರಿಯಕ್ ಹೋಗಲ್ಲ, ಹೆವಿಯಾಗಿದ್ದಾಗ ಒಂದು 5,000 ಕಾಯಿ ಒಂದಿಸ್ ಬಿತ್ತು ಅಂದ್ರೆ ಅವತ್ತು ಬರ್ತಾರೆ. ಇಬ್ರು ಸಪೋರ್ಟಿಗೆ ಬರ್ತಾರೆ ತಮ್ದಿರ್ಬೇ. ನಮ್ಮ ಚಿಕ್ಕಪ್ಪನೂ ಬರ್ತಾರೆ. ಇವತ್ತು ನಮ್ಮ ಚಿಕ್ಕಪ್ಪ ಪ್ರಿನ್ಸಿಪಲ್ ಆದ್ರೆ ತೋಟದಲ್ಲಿ ಮುಂದೆ ಕಸ ಹಾಕ್ತಾರೆ, ಸಗಣಿ ಬಚ್ತಾರೆ, ಒಂದ್ ನಿಮಿಷ ಕೂರಲ್ಲ ಅವ್ರಿಗೆ. ಅವರಿಗೂ ಬಹಳ ಇಂಟ್ರೆಸ್ಟ್ ಇದೆ ಕೃಷಿ ಬಗ್ಗೆ, ಆದ್ರೆ ಅಷ್ಟು ಐಡಿಯಾಸ್ ಗೊತ್ತಿಲ್ಲ ಅವ್ರಿಗಿನ್ನೇ. ಇದರಲ್ಲಿ ಸ್ವಲ್ಪ ಶ್ರಮ ಜಾಸ್ತಿ ವಹಿಸ್ಬೇಕಾಗತ್ತೆ. ಎಲ್ಲಿ ಏನು ಬಳಸಬೇಕು ಅಂತ ಅವ್ರಿಗಿನ್ನು ಗೊತ್ತಿಲ್ಲ ಅಷ್ಟು. ಅದ್ ನಾವ್ ಒಂದ್ ಸ್ವಲ್ಪ ಆಲ್ಟರ್ನೇಟ್ ಕಲ್ತ್ಕೊಂಡಿದ್ದೀವಿ, ಇದರಲ್ಲೇ ಇರೋದಲ್ವ ನಾವು. ಹಂಗಾಗಿ ಸ್ವಲ್ಪ ಅನುಭವ ಜಾಸ್ತಿ ಇದೆ ಇದರಲ್ಲಿ. ಸುಧಾ ಅವರೇ, ನೀವು ಮದುವೆ ಮಾಡ್ಕೊಂಡು ಬಂದಂತ ಸಂದರ್ಭದಲ್ಲಿ ನಿಮ್ಮ ಮನೆಯ ಪರಿಸ್ಥಿತಿ ಮತ್ತೆ ಕೃಷಿ ಪರಿಸ್ಥಿತಿ ಹೇಗಿತ್ತು, ಹಂತ ಹಂತವಾಗಿ ಹೇಗೆ ಅಭಿವೃದ್ಧಿಯನ್ನ ಕಂಡ್ರಿ, ಅದ್ರ ಬಗ್ಗೆ ಹೇಳಿ. ಅದೇ ಅವ್ರ ಹೇಳ್ದಂಗೆ ಬಂದಾಗ 6 ಎಕರೆ ಜಮೀನು ಇತ್ತು. 3 ಜನ ಇವರು ಗಂಡ್ಮಕ್ಳು. 3 ಜನಕ್ಕೆ 6 ಎಕರೆ ಅಂದ್ರೆ ಅವ್ರಿಗೊಬ್ರು ತಮ್ಮ ಅದೇ ಪ್ರಿನ್ಸಿಪಲ್ ಅಂದ್ರಲ್ಲ, ಅವರು ಇದಾರೆ. ಅವ್ರಿಗೆ 3 ಎಕರೆ ಹೋದ್ರೆ ನಮಗೆ 3 ಎಕರೆ, 3 ಎಕರೆ ಮತ್ತೆ ನಮಗೆ 1.5 ಎಕರೆ. ಇಬ್ರು ಗಂಡ್ಮಕ್ಳು ಇದಾರಲ್ಲ, 3 ಜನ ಅಂದ್ರೆ 1.5 ಎಕರೆ ಹೆಸ್ ಬರುತ್ತೆ. ಹಂಗಾಗಿ ಅವ್ರು ಹಗಲು ರಾತ್ರಿ ನಾನು ಏನಾದ್ರು ಮಾಡ್ಲೇಬೇಕು ಅಂತ ಹೇಳಿ ತುಂಬಾ ಶ್ರಮ ಪಟ್ಟು, ಮನೇಲಿ ಫಸ್ಟ್ ಮದ್ವೆ ಆಗಿದೆ ಅಂತಲೂ ಅಂತಿರ್ನಿಲ್ಲ. ಅವಾಗ ಬಾವಿಗಳು ಮಾಡ್ಕೊಂಡ್ರು, ಒಂದ್ ಬಾವಿ ಇತ್ತು, ಇವತ್ತು 4-5 ಬಾವಿ ಮಾಡ್ಕೊಂಡ್ರು, ಶುಂಠಿ ಬೆಳೆದ್ರು, ಆಮೇಲೆ ಈರುಳ್ಳಿ ಜಾಸ್ತಿ ಬೆಳೀತಿದ್ವಿ ನಾವು. ಆತರ ತುಂಬಾ ಶ್ರಮ ಪಟ್ಟು ಇವತ್ತು ಈ ಮಟ್ಟಕ್ಕೆ ತಗೊಬಂದಿದ್ದಾರೆ. ಇವತ್ತು ಅದೇ 6-18 ಎಕರೆ ತನಕ ಮಾಡಿದ್ದಾರೆ. ಈಗ 18 ಎಕರೆ ಜಮೀನು ಇದೆ ರಘು ಅವರೇ ನಿಮ್ಗೆ. 18 ಎಕರೆದಲ್ಲಿ ಏನೇನ್ ಬೆಳಿತೀರಾ ಹೇಳಿ. ಈಗ ತೆಂಗು, ಅಡಿಕೆ, ಅದ್ ಬಿಟ್ರೆ ಈಗ ಶುಂಠಿ. ಶುಂಠಿ ನಮ್ ಜಮೀನಿಗೆ ಹೆಚ್ಚಿಗೆ ಹಾಕಕ್ ಹೋಗಲ್ಲ, ಅಲ್ಲಿ ಇಲ್ಲಿ ಮಾಡ್ಕೋತೀವಿ. ಈಗ 18 ಎಕರೆ ಅಲ್ದಾನೆ ಮತ್ತೆ ಬೇರೆನು ಮಾಡ್ತೀರಿ? ಮಾಡ್ತಿದ್ವಿ. ಎಷ್ಟೆಕರೆ ಮಾಡ್ಕೊಳ್ತೀರಾ? ಬೇರೆ 2-3 ಎಕರೆ ಮಾಡ್ಕೊತೀವಿ. 2-3 ಎಕರೆ ಮಾಡ್ಕೊಳ್ತೀರಾ, ಅದರಲ್ಲಿ ಶುಂಠಿನೇ ಬೆಳಿತೀರಾ ಬೇರೆ ಏನಾದ್ರು ಬೆಳಿತೀರಾ? ಶುಂಠಿ, ಶುಂಠಿ ಅದು ಹಾಕ್ಬಿಟ್ಟು ಮತ್ತೆ ಬೇರೆ ಬೆಳೆಗೆ ಹೋಗಲ್ಲ, ಆ ಜಮೀನು ಅಲ್ಲಿಗೆ ಕೈ ಬಿಡ್ತೀವಿ, ಬೇರೆ ಜಮೀನಿಗೆ ಹೋಗ್ತೀವಿ. ಬಾಳೆ ಹಾಕಿದ್ದೆ, ಲಾಕ್ಡೌನ್ ಅಲ್ಲಿ ಬಂತು, ತುಂಬಾನೇ ಲಾಸ್ ಬಂತು, ಓವರ್ ಇಳುವರಿನೇ ಬಂತು. ಯಾರೋ ಹಿಂಗೆ ಹೇಳಿದ್ರು, ಹೇಗತ್ತಾರ ಅಂದ್ರೆ ಈ ಬಾಳೆ ಮಾರ್ಕೆಟಿಂಗ್ ಮಾಡ್ಬೇಕು ಅಂತ ಅಂದ್ರೆ ಗೊನೆ 50 ಕೆಜಿ 60 ಕೆಜಿ ಬರಬಾರ್ದು, ನೀವು ಚೆನ್ನಾಗಿ ಬೆಳಿತೀರಾ, ಆ ಲೆಕ್ಕಕ್ಕೆ ಬಂದ್ರೆ ಮಾರ್ಕೆಟಿಂಗ್ ಆಗಲ್ಲ, ಲೋಕಲ್ ಯಾರು ತಗೊಳಲ್ಲ ಅಂತ ಹೇಳಿ ಸ್ವಲ್ಪ ಗೊನೆ ಸೈಜ್ ಚಿಕ್ಕದು ಬರಬೇಕು, 30 ಕೆಜಿ ಲೆವೆಲ್ ಬೆಳಿಬೇಕು ಅಂತ ಹೇಳಿದ್ರು. ಆಗ ನಾನು ಸಾಲನೇ ಹತ್ರ ಮಾಡಿ 2.5 ಎಕರೆಗೆ 3,000 ಗುಣ ಇಟ್ಟ ಬಳೆ ಇಟ್ಟದ್ದು, ಒಂದು ಕಡದ್ರೆ 18 ಒಳೆ ಕಡಿಯರು ಕರೆಕ್ಟ್. ಅವ್ರು ಹೇಳದಂಗೆ ಬೆಳೆದೆ, 30-35 ಕೆಜಿ 40 ಕೆಜಿ ವರೆಗೂ ಗೊನೆ ಬಂತು, ರೇಟ್ ಡೌನ್ ಆಯ್ತು. ಫಸ್ಟ್ ಟೈಮ್ 1 ರೌಂಡ್ಗೆ 1,00,000 ದುಡ್ಡಾಯ್ತು. ಎಳ್ಳನೇ ರೌಂಡ್ ಅಲ್ಲಿ 5 ರೂಪಾಯಿ ಕೆಜಿ 4 ರೂಪಾಯಿ ಕೆಜಿ ಬಂದ್ಬಿಡ್ತು, ಕಡಿಲೇ ಇಲ್ಲ. ನಾನು ಆಮೇಲೆ ನಾನು ಕೊರೋನಾಲ್ಲಿ ಪೇಷಂಟ್ ಆದೆ, ಆಮೇಲೆ ಕೈ ಬಿಟ್ಬಿಟ್ಟೆ ಆಗಲ್ಲ ಅಂತ. ಅದಾದ್ಮೇಲೆ ಈಗ 2 ವರ್ಷದಿಂದ ಕೊರೋನಾದಲ್ಲಿ ಸ್ವಲ್ಪ ಪೇಷಂಟ್ ಆದ್ಮೇಲೆ ಸ್ವಲ್ಪ ಕೆಮಿಕಲ್ ಆಗ್ತಲೇ ಇಲ್ಲ, ಆ ಸ್ಮೆಲ್ ನೋಡಿದ್ರೆ ನಂಗೆ ಬಹಳ ಟ್ರಬಲ್ ಕೊಡ್ತಾ ಇದೆ. ಹಂಗಾಗಿ ಈಗ ಒಂದು 2 ವರ್ಷದಿಂದ ಬೇಡ, ಇದು ತರಕಾರಿ ಬೆಳೆ ಬೇಡ, ಲಾಂಗ್ ಬೆಳೆಗೆ ಹೋಗ್ಬೇಕು ಅಂತ ಅಡಿಕೆಗೆ ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತಾ ಇದೀನಿ. ಈಗ ತೆಂಗು ಎಷ್ಟು ಎಕರೆನಲ್ಲಿದೆ? 8 ಎಕರೆ ತೆಂಗಿದೆ. 8 ಎಕರೆ ತೆಂಗಿದೆ, ಎಷ್ಟು ಗಿಡಗಳಿದಾವೆ? ಒಂದು 400-450 ಇದಾವೆ. ತೆಂಗಲ್ಲಿ ಇಳುವರಿ ಜಾಸ್ತಿ ಬರಬೇಕು ಅಂತ ಹೇಳಿದ್ರೆ ಏನೇನ್ ಮಾಡ್ಬೇಕು? ಮೇನ್ ತಿಪ್ಪೆ ಗೊಬ್ಬರ. ನಾವು ಕೆಮಿಕಲ್ ಗೊಬ್ಬರ ಏನೇ ಹಾಕಿದ್ರು ಅದು ಗಿಡ ಹಸಿರು ಮಾಡಬಹುದು ಅಷ್ಟೇ, ಹೊರತು ಕಾಯಿನಲ್ಲಿ ಒಳಗಡೆ ಮಂದ ಬರುತ್ತೆ ಕಾಯಿ. ಆ ಮಂದ ಬರ್ಸಬೇಕು ಅಂದ್ರೆ ಲೈಟ್ ಆಗಿ ತಿಪ್ಪೆ ಗೊಬ್ಬರ ಬೀಳ್ಬೇಕು, ಮಣ್ಣು ಬೀಳ್ಬೇಕು, ಹೊಸ ಮಣ್ಣು ಬೀಳ್ಬೇಕು. ಆಮೇಲೆ ಅತಿಯಾಗಿ ಉಳುಮೆ ಮಾಡಬಾರ್ದು. ಈಗ ಡಾಕ್ಟರ್ ಇದೆ ಅಂತ ನಾವೇ ಹಿಂದೆ ನಮ್ಮ ಅಪ್ಪ ಸಣ್ಣ ಹಳ ಹುಟ್ಟಿದ್ ಒಡಿ ಒಡಿ ಒಡಿ ಅನ್ನೋದು, 2 ವರ್ಷ ಹೊಡೆದು ನೋಡ್ದು ತೋಟನೇ ಹಾಳಾಗೋಯ್ತು. ಸ್ವಲ್ಪ ಕಮ್ಮಿ ಮಾಡಬೇಕು, ವರ್ಷಕ್ಕೆ 1-2 ಸಲ 3 ಸಲ ಉಕ್ಕಿ ಹೊಡೆದು ಸಾಕು. ಅತಿಯಾಗಿ ಆಳವಾದ ಉಳಿಮೆ ಮಾಡಬಾರ್ದು. ಕೆಲವರು ಶುಂಠಿಗಾಗಿ ಸ್ವಲ್ಪ ಆಳವಾದ ಉಳಿಮೆ ಮಾಡ್ತಾರೆ, ಫ್ಲೋ ಆಗ್ತಾರೆ, ಅದು ಬಹಳ ಡೇಂಜರ್. ಹಿಂದೆ ಹೆಂಗಿತ್ತು, ಹಿಂದೆ ಚೆನ್ನಾಗಿತ್ತು, ತಂಗಿ ಮರಕ್ಕೆ ಹಿಂದೆ ರೋಗನೇ ಇರಲಿಲ್ಲ, ಈಗ ಭಯಂಕರ ರೋಗ ಬಂದ್ಬಿಟ್ಟಿದೆ. ಇವತ್ತು ನಾವೇ ಶುಂಠಿಗಾಗಿ ಶುಂಠಿಗೆ ಅಂತ ಇಂಪಾರ್ಟೆಂಟ್ ಕೊಟ್ಟು ಹೋಗಿ 1-2 ಎಕರೆ ತೋಟ ಪೂರಾ ಕಳ್ಕೊಂಡ್ಬಿಟ್ಟಿದೀನಿ, ಏನು ಇಲ್ದಂಗೆ ಆಗಿದೆ. ಹೊಸ್ದಾಗ ಹಾಕೊಂಡು ತೋಟ ಫೇಲ್ ಆದ್ಮೇಲೆ ಸ್ವಲ್ಪ ಅನುಭವ ಬಂದು ಅದು ನಮ್ಮ ತೋಟದ ನಾವೇ ಬುದ್ಧಿ ಕಲ್ತಂಗೆ ಆಗಿದೆ. ಈಗ ಈಗ ಉಳುಮೆ ಕಡಿಮೆ ಮಾಡೋದು ಅಂತ ಅಂದ್ರೆ ಹೆಂಗ್ ಮಾಡೋದು, ಮತ್ತೆ ಏನ್ ಆಳ ಕಡಿಮೆ ಮಾಡಬೇಕು ಅಥವಾ ಉಳುಮೆ ಮಾಡೋ ಅಂತ ಒಂದು ಫ್ರೀಕ್ವೆನ್ಸಿ ಇರುತ್ತಲ್ಲ, ವರ್ಷಕ್ಕೆ 6 ಸರಿ 8 ಸರಿ ಉಳ ಅಂತದ್ದು, ಅದನ್ನ ಕಡಿಮೆ ಮಾಡ್ಬೇಕು ವರ್ಷಕ್ಕೆ. ಅದನ್ನ ನಾವು ಟೈಮಿಂಗ್ಸ್ ಹೇಳಕ್ ಆಗಲ್ಲ, ಒಂದೊಂದ್ ಏರ್ ಇದೆಲ್ಲ ಒಂದೊಂದರ ವೆದರ್ ಇರುತ್ತೆ, ನಮ್ಮ ಟೈಮ್ ನೋಡಿಕೆ ನಾವು ಮಾಡ್ಬೇಕು. ಈಗ ಯಾವ ಟೈಮ್ ಅಂತ ನಾವ್ ಹೇಳಕ್ ಆಗಲ್ಲ, ನಮ್ ಬ್ಯಾಚ್ ನಮ್ಮಲ್ಲಿ ಏನಿದೆ ನಾವು ಹೆಂಗ್ ಏನ್ ಬೆಳಿಬಹುದು. ಈಗ ಕಾಲಿಂದ ಬಿಡಕ್ ಆಗಲ್ಲ ಹೊಲದಲ್ಲಿ, ಯಾಕೆ ನಾವು ಈಗ ತೋಟದಲ್ಲಿ ದನಿಗೆ ಸೆಬ್ಬೆ ಬಿಟ್ರೆ ಏನು ಬೆಳೆಯಕ್ ಹೋಗಲ್ಲ, ಯಾಕೆಂದ್ರೆ ತೋಟ ಸಗಣಿ, ನಿಮಗೆ ತೋಟಕ್ಕೆ ದನಿಗೆ ಮೇವು ಬೇಕು, ಮೇವು ಬೆಳ್ಕತ್ತೀವಿ, ವರ್ಷಕ್ಕೆ ಒಂದ್ ರೌಂಡ್ ಬರ್ತೀವಿ ಅಷ್ಟೇ, ವರ್ಷಕ್ಕೆ ಒಂದೇ ರೌಂಡ್ ಒಂದ್ ತೋಟದಲ್ಲಿ ಬೆಳೆಯೋದು. ಆಮೇಲೆ ಒಂದು 3 ತಿಂಗಳು ಉಳುಮೆನೆ ಮಾಡಲ್ಲ, ಕೈ ಬಿಟ್ಬಿಡ್ತೀವಿ, ಮತ್ತೆ 1 ತಿಂಗಳು ಉಳುಮೆ ಮಾಡ್ಕೋ, ರೆಡಿ ಮಾಡ್ಕೋತೀವಿ, ಮತ್ತೆ ಒಂದು ಬೆಳೆ ಮಾಡ್ತೀವಿ, ಅದರದೇ ಗೊಬ್ಬರ ಸಗಣಿ ಎಲ್ಲ ತಗೊಂಡು ಅದಕ್ಕೆ ಹಾಕ್ತೀವಿ. ಕೊಟ್ಟಿಗೆ ಗೊಬ್ಬರ ಹಾಕ್ತೀನಿ ಅಂತ ಹೇಳಿದ್ರಿ, ವರ್ಷದಲ್ಲಿ ಯಾವ ಟೈಮಲ್ಲಿ ಹಾಕ್ತೀರಾ ಮತ್ತೆ ಎಷ್ಟು ಪ್ರಮಾಣದಲ್ಲಿ ಹಾಕ್ತೀರಿ? ಕೊಟ್ಟಿಗೆ ಗೊಬ್ಬರ ನಾವು ಟ್ಯಾಕ್ಟರ್ ಹೊಡಿತೀವಿ, ಅದೇನ್ ಟನ್ನೇಜ್ ಏನ್ ಲೆಕ್ಕ ಹೇಳಲ್ಲ, ಅದು ಅಂದಾಜ ಹೊಡ್ಕತ್ತೀವಿ ನಾವು. ಗೌರ್ಮೆಂಟ್ ಗೊಬ್ಬರ ಅದನ್ನ ಹೇಳಕ್ ಆಗಲ್ಲ, ಅದು ಜೋಳಕ್ಕೆ ಇಷ್ಟು ಈ ತರ ಹಾಕ್ಬೇಕು ಅಂತ ಇರುತ್ತೆ, ಜೋಳಕ್ಕೆ ಒಂದೊಂದರ ಹಾಕ್ತಿವಿ, ತರಕಾರಿಗೆ ಒಂದರ ಹಾಕ್ತಿವಿ, ಶುಂಠಿಗೆ ಸ್ವಲ್ಪ ಹೆವಿಯಾಗಿ ಹಾಕ್ತಿವಿ. ಶುಂಠಿಲಿ ಏನಾಗಿದೆ ಅಂದ್ರೆ ಕೆಮಿಕಲ್ ಜಾಸ್ತಿ ಯೂಸ್ ಮಾಡ್ತೀವಿ, ಈಗ ಶುಂಠಿ ಬರೋದೇ ಕೆಮಿಕಲ್ ಗೊಬ್ಬರದಿಂದ. ಏನೇ ಶುಂಠಿ ಕೆಮಿಕಲ್ ಹಾಕಿದ್ರು ತಿಪ್ಪೆ ಗೊಬ್ಬರ ಬೇಕೇ ಬೇಕು. ತಿಪ್ಪೆ ಗೊಬ್ಬರ ಹಾಕಿದ್ರೆ ಸ್ವಲ್ಪ ಔಷಧಿ ಕಮ್ಮಿ ತಗೊಳತ್ತೆ. ನಾವು ಯಾವತ್ತು ಹೆಚ್ಚಿಗೆ ಕೆಮಿಕಲ್ ಗೊಬ್ಬರ ಹಾಕಕ್ಕೆ ಹೋದ್ರೆ ಸಿಕ್ಕಾಬಟ್ಟೆ ಮೇಂಟೈನ್ ಮಾಡಬೇಕಾಗುತ್ತೆ. ತಿಪ್ಪೆ ಗೊಬ್ಬರ ನಾವು ಎಕರೆಗೆ ಕಮ್ಮಿ ಅಂದ್ರೆ ಒಂದು 20 ಟನ್ ಹೊಡಿತೀವಿ, ಕಮ್ಮಿ ಅಂದ್ರೆ 20 ಟನ್ ಹೊಡಿತೀವಿ. ಅದು ಟ್ರ್ಯಾಕ್ಟರ್ ಅಂದಾಜಾಗಿ ಹೇಳ್ತಿರೋದು ನಾವು, ಯಾಕೆ ನಾವು JCP ತುಂಬಿಸೋದು, ಮುಂಚೆ ಲೇಬರ್ ಅಲ್ಲಿ ತುಂಬಿಸ್ತಾ ಇದ್ದು, ಹೊರಗಡೆ ಊರಿಗೆಲ್ಲ ಮುಂಚೆ ಬರ್ತಾ ಇದ್ದು. ಈಗ ಏನಾಗಿದೆ ಅಂದ್ರೆ ಎಲ್ಲ ಮಾರಕ್ ನಿಂತಿದ್ದಾರೆ, ಗೊಬ್ಬರವ ಮಾರಕ್ ನಿಂತಿದೆ ಅಂದ್ರೆ ಕ್ವಾಲಿಟಿ ಇಲ್ಲ. ಆಮೇಲೆ ಈಗೇನಾಗಿದೆ ಅಂದ್ರೆ ಎಲ್ಲ ಸಿಂಧು ಹಸುಗಳು, ನಾಟಿ ಕ್ರಾಸ್ ಇಲ್ಲ, ಎಲ್ಲ ಫೀಡ್ಸ್ ಹಾಕೋದು, ಅಷ್ಟು ಕ್ವಾಲಿಟಿ ಆದ ಗೊಬ್ಬರ ಇಲ್ಲ. ಹಂಗಾಗಿ ನಾವು ಓನ ಗೊಬ್ಬರ ನಾವೇ ಮಾಡ್ಕೊಬೇಕು ಅಂತ ಹೊಂಟಿದೀವಿ. ಈಗ ಮಣ್ಣು ಹೇರ್ಕೊಳ್ತೀನಿ ಅಂತ ಹೇಳಿದ್ರಿ, ಎಂತ ಮಣ್ಣು ಹಾಕ್ತೀರಾ ತೆಂಗಿನ ಗಿಡಕ್ಕೆ, ಮತ್ತೆ ಎಷ್ಟು ವರ್ಷಕ್ಕೊಂದ್ಸರಿ ಹಾಕ್ತೀರಿ? ನಮ್ಮ ಏರಿಯಾದಲ್ಲಿ ಎರೆ ಮಣ್ಣೇ ಸಿಗುತ್ತೆ, ಕೆಬ್ಬೆ ಮಣ್ಣೇನ್ ಸಿಗಲ್ಲ. ಅದು 2-3 ವರ್ಷ ಈಗ ಕೆರೆ ಯಾವಾಗ ಖಾಲಿ ಆಗುತ್ತೆ ಹೇಳಕ್ ಆಗಲ್ಲ, ಕೆರೆ ಖಾಲಿ ಆದ ಒಂದು ಹೊಡಿಸ್ಬಿಡ್ತೀವಿ, ಮತ್ತೆ ಬೇರೆ ಕಡೆ ಎಲ್ಲ ಮಣ್ಣು ಸಿಗಲ್ಲ. ಅದು ಯಾವಾಗ ಅಂತ ಹೇಳಕ್ ಆಗಲ್ಲ, ಯಾವಾಗ ಕೆರೆ ಖಾಲಿ ಸಿಗುತ್ತೆ ಆ ಪಟ್ಟಂತ ಹೊಡ್ಕೊಂಡ್ಬಿಡ್ತೀವಿ ನಾವು. ಈಗ ಒಂದೊಂದು ಗಿಡಕ್ಕೆ ಎಷ್ಟು ಮಣ್ಣು ಹೇರಿಸ್ತೀರಿ? ಒಂದು ಎಕರೆ ಲೆಕ್ಕ ಹೇಳ್ತೀವಿ ನಾವು, ಎಕರೆಗೆ ಒಂದು 50-100 ಟ್ಯಾಕ್ಟರ್ ಹೊಡಿಸ್ತೀವಿ. ಹೊಸ ಮಣ್ಣು ಹಾಕೋದ್ರಿಂದ ಏನ್ ಪ್ರಯೋಜನ ಅಂತೀರಿ? ಹೊಸ ಮಣ್ಣು ಹಾಕೋದ್ರಿಂದ ಮಣ್ಣಲ್ಲಿ ಸ್ವಲ್ಪ ಪೌಷ್ಟಿಕಾಂಶ ಜಾಸ್ತಿ ಆಗುತ್ತೆ. ಏನಾಗುತ್ತೆ ಅಂದ್ರೆ ಮಳೆಯಲ್ಲಿ ಎಲ್ಲ ಕೊಚ್ಕೊಂಡು ಕೆರೆಗೆ ಹೋಗಿರುತ್ತೆ, ಅದನ್ನೇ ತಂದು ಮತ್ತೆ ನಾವು ಭೂಮಿ ಹೊಡಿತೀವಿ, ಮತ್ತೆ ಫಲವತ್ತತೆ ಜಾಸ್ತಿ ಆಗುತ್ತೆ. ಹಂಗಾಗಿ ಹೊಸ ಮಣ್ಣನ್ನ ಹಾಕ್ತಾ ಇರ್ತೀರಿ, ಹಾಗಾಗಿ ಯಾವಾಗ ನಿಮ್ಗೆ ಅವಕಾಶ ಆಗುತ್ತೋ ಅಂತ ಸಂದರ್ಭದಲ್ಲಿ ಹಾಕ್ತೀರಿ ಅಲ್ವಾ? ಸುಧಾ ಅವ್ರೆ, ಆಗ್ಲೇ ರಘು ಅವ್ರು ಹೇಳ್ತಾ ಇದ್ರು, ಒಂದ್ 20-30 ಜನ ಬಂದ್ರು ನಮ್ಮ ಮನೆಯವರು ಒಬ್ಬರೇ ಅಡುಗೆ ಮಾಡ್ಕೊಟ್ಬಿಡ್ತಾರೆ ಅಂತ ಹೇಳಿ. ಇವತ್ತು ಹೆಂಗಾಗಿದೆ ಅಂತ ಅಂದ್ರೆ ಮನೆಗೆ ಅಡುಗೆ ಮಾಡಿ ಹಾಕಂತ ಸ್ಥಿತಿಲಿಲ್ಲ, ಆದ್ರೂ ಅಷ್ಟೊಂದು ಹೆಂಗೆ ನಿಭಾಯಿಸ್ತೀರಿ? ಅವತ್ತಿತ್ತು ಸರ್, ಆಟ ಇತ್ತು. ನಾವು ಏನಾದ್ರೂ ಸಾಧನೆ ಮಾಡ್ಬೇಕು ಅಂದ್ರೆ ಕಷ್ಟ ಪಡ್ಲೇಬೇಕು, ಅದಕ್ಕೋಸ್ಕರ ಮಾಡ್ತಿದ್ವಿ. ಅದು ಒಂಟಾಗೇನದು ಅಷ್ಟು ಶ್ರಮ ಅನ್ಸಲ್ಲ, ನಾವು ಬದುಕಬೇಕು ಅಂತ ಹೊರಟಾಗ ಅದೇನ ಶ್ರಮ ಅನ್ಸಲ್ಲ, ಮಾಡ್ಲೇಬೇಕಾಗಿರುತ್ತೆ, ಮಾಡೇ ಮಾಡ್ತೀವಿ. ಈಗ ತೆಂಗಿನಕಾಯಿ ಆಗ್ಬೋದು, ಅಡಕೆ ಆಗ್ಬೋದು, ಇದಕ್ಕೆ ಸಂಬಂಧಪಟ್ಟಂಗೆ ಏನೇನ್ ಜವಾಬ್ದಾರಿ ನಿರ್ವಹಣೆ ಮಾಡ್ತೀರಾ ನೀವು? ಅದೇ ತೆಂಗಿನಕಾಯಿ ಕೆಡುತ್ತಾರೆ ಅವರು, ಅವಾಗ ನಾವು ತುಂಬಿಕೊಡಕ್ ಹೋಗ್ತಿವಿ, ಅಲ್ಲಿಂದ ತಂದ ಅಟ್ಟಕ್ ಶಿಫ್ಟ್ ಮಾಡಿದ್ರೆ ಇಲ್ಲಿ ತಂದು ಹಾಕ್ತಿದ್ರು, ಆಗ ನಾವು ಅದನ್ನು ತುಂಬಿಕೊಡ್ತಿದ್ವಿ, ಅದನ್ನ ಅವರು ಅಟ್ಟಕ್ಕೆ ಹಾಕ್ತಿದ್ರು. ಒಟ್ಟಿಗೆ ಏನ್ ಕೃಷಿ ಕೆಲಸ ಇರುತ್ತೋ ಅದರಲ್ಲಿ ನೀವು ಬಂದಂತ ಜನರಿಗೆ ಅಡುಗೆ ಮಾಡ್ಕೊಡೋದಲ್ದಾನೆ ಉಳಿದ ಟೈಮ್ ಅಲ್ಲಿ ಏನೇನ್ ಕೆಲಸ ಇರುತ್ತೆ ಎಲ್ಲದನ್ನು ಅವ್ರ ಜೊತೆ ಸೇರ್ಕೊಂಡು ಮಾಡ್ಬಿಡೋದು. ಈಗ ಮನೆಯವರಾಗಿ ಈ ಕೆಲಸದವ್ರ ಜೊತೆಗೆ ಕೆಲಸ ಮಾಡ್ಲಿಲ್ಲ ಅಂತ ಅಂದ್ರೆ ಏನಾಗುತ್ತೆ? ಮಾಡಿದ್ರೆ ಏನಾಗುತ್ತೆ? ಕೆಲಸದವ್ರ ಜೊತೆ ನಾವು ಕೆಲಸ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಜವಾಬ್ದಾರಿ ಇರುತ್ತೆ. ಆಚೆ ಈಚೆ ಅವರು ಈಗ ನೆಗ್ಲೆಕ್ಟ್ ಮಾಡ್ತಾರೆ, ಯಾರು ಇಲ್ಲ ಅಂತ. ನಾವು ಅವ್ರು ಸಪೋರ್ಟಿವ್ ಆಗಿದ್ರೆ ಅವರು ನಮ್ ತರನೇ ಚುರುಕಾಗಿ ಮಾಡ್ತಾರೆ, ಮಾಡ್ತಿದಾರೋ ಇಲ್ವಾ ಅಂತ ನೋಡ್ಕೊಳಕು ನಮ್ಗೆ ಅವಕಾಶ ಇರುತ್ತೆ. ಮಾಡ್ಬೇಕು, ಅದಕ್ಕೆಲ್ಲ ಲೇಬರ್ ಬಂತು ಅಂದ್ರೆ ಗಂಡಾಳಿದ್ರೆ ನಾನು ಇರ್ತೀನಿ, ಹೆಣ್ಣಾಳು ಬಂತು ಅಂದ್ರೆ ನಮ್ಮಅಮ್ಮ ಇರ್ತಾರೆ, ಅವ್ರು ಸಪೋರ್ಟ್ ಆಗಿ ಅವ್ರ ಹತ್ರ ಅವ್ರ ಕೆಲಸ ಮಾಡ್ತಾರೆ. ವರ್ಷದಲ್ಲಿ ಎಷ್ಟು ಕಾಯಿ ಬೀಳುತ್ತೆ ನಿಮ್ ತೋಟದಲ್ಲಿ? ಒಂದು 50,000 ಬೀಳುತ್ತೆ. 50,000 ಬೀಳುತ್ತೆ. ಏನ್ ಕಾಯಿ ಮಾರ್ತೀರೋ ಅಥವಾ ಕೊಬ್ಬರಿ ಹಾಕ್ತೀರಾ? ಹೆಂಗೆ ಕೊಬ್ಬರಿ? ಕೊಬ್ಬರಿ ಯಾಕೆ ಕೊಬ್ಬರಿನೇ ಮಾಡ್ತೀರಿ? ಅದು ಒನ್ ಟೈಮ್ ದುಡ್ಡು ಸಿಗುತ್ತೆ. ಈಗ ಕಾಯಿ ಮಾರಿದ್ರೆ ದುಡ್ಡು ಒನ್ ಟೈಮ್ ದುಡ್ಡು ಸಿಗಲ್ಲ, ಚಿಲ್ಲರೆ ಆಗುತ್ತೆ, ದುಡ್ಡು ಇಡಕ್ ಆಗಲ್ಲ. ರೈತರು ಅಂದ್ಮೇಲೆ ಅದು ಸಣ್ಣ ಪುಟ್ಟ ಖರ್ಚಿರ್ತವೆ, ಆ ದುಂಡು ಗುಡಕಾಗಲ್ಲ. ಈಗ ಹಾಲಿನ ದುಡ್ಡು ಈಗ ತಿಂಗಳ ಬರ್ತಾ ಇದೆ, ತಿಂಗಳ ಫುಲ್ ನಮ್ ಜಮೀನ್ ಏನಿದೆ ಅಷ್ಟು ಖರ್ಚು ಮೇಂಟೈನ್ ಮಾಡ್ತೀವಿ ನಾವು. ಕೆಲವ್ರು ಏನ್ ಮಾಡ್ತಾರೆ, ಅಫೀಷಿಯಲ್ಗಳು ತಿಂಗಳ ಬರುತ್ತೆ ಚೀಟಿ ಹಾಕಿರ್ತಾರೆ, ನಮ್ದೇನು ಅಂತ ಜಮೀನ್ ಮೇಲೆ ಹಾಕ್ತಿವಿ. ನಮಗೂ ತಿಂಗಳ ಒಂದು 50,000 ಹಾಲಿನ ದುಡ್ಡು ಬಂದ್ರೆ ಅದನ್ನ ಜಮೀನ್ ಮೇಲೆ ಇನ್ವೆಸ್ಟ್ ಮಾಡ್ತೀವಿ, ಅದೇ ನಮಗೆ ಚೀಟಿ ಕಟ್ಟದಂಗೆ. ಈ ಕೊಪ್ಪರಿದೆಲ್ಲ ದುಂಡಗೆ ಒಂದೇ ಸಲ ಸಿಗುತ್ತೆ, ನಾವ್ ಯಾವತ್ ಕರೋನ್ಸತ್ ಬೆಳೆಸಬಹುದು. ಈಗ ಚಿಲ್ಚಿದ್ರೆ ಬೆಳೆಸ್ಕೊಂಡ್ರೆ ಕಾಯಿ ಕೊಟ್ರೆ ಏನಾಗುತ್ತೆ ಅಂದ್ರೆ ಇವತ್ತೇನು ಕಾಯಿ ಕೊಪ್ಪರಿ ಸೀಕ್ವಲ್ ರೇಟ್ ಇದೆ, ಆದ್ರೆ ನಿಮ್ ದುಂಡಗೆ ಒಂದ್ಸಲ ದುಡ್ಸಿ ಗುಡಾಕ ಆಗೋದಿಲ್ಲ, ಹಂಗಾಗಿ ಕೊಪ್ಪರಿಗೆ ಹೋಗಿದೀವಿ. ಈಗ ಕೊಬ್ಬರಿ ಮನೇಲಿ ಇಟ್ಕೊಂಡ್ರೆ ದುಡ್ಡಿದ್ದಂಗೆ ದುಡ್ಡಿದ್ದಂಗೆ ದುಡ್ಡಿನ ಬದಲಿಗೆ ಕೊಬ್ಬರಿ ಇಟ್ಕೊತೀರಿ, ದುಡ್ಡಿದ್ರೆ ಖರ್ಚಾಗುತ್ತೆ, ಕೊಬ್ಬರಿ ಇದ್ರೆ ಖರ್ಚಾಗೋದಿಲ್ಲ ಅಲ್ವಾ? ಈಗ ಎಷ್ಟು ಬ್ಯಾಚ್ ಕೊಬ್ಬರಿ ಮಾಡ್ತೀರಿ? ಸಲ ಒಂದೇ ಬ್ಯಾಚ್ ಹೊಡಿತಾ ಇದ್ದು ಈಗ 2 ಬ್ಯಾಚ್ ಹೊಡಿತಾ ಇದೀವಿ. ಎಷ್ಟೆಷ್ಟು 1,000 ಹಾಕ್ತೀರಾ ಒಟ್ಟಿಗೆ? ಈಗ ಮೊನ್ನೆ ಒಂದು 35,000 ಕೊಟ್ಟು ಬಂದಿದೀವಿ, ಈಗ ಇನ್ನೊಂದು 15,000 ಇದಾವೆ, ಈಗ ಸುಲಿಸ್ಬೇಕು. ಈಗ ಸೋಮವಾರ ಬತ್ತಿನ ಹೇಳಿದ್ರು ನಾನು ಬೇಡ ಅಂತ ಅಂದೆ, ಈಗ ಹಬ್ಬಕ್ಕಿಂತ ಮೊದಲು ಕೊಟ್ಬಿಡ್ಬೇಕಾಯ್ತು, ಇವಾಗ ಒಳ್ಳೆ ಬೇಡಿಕೆ ಇರುತ್ತೆ. ಮೊನ್ನೆ ಒಂದು 40 ಕ್ವಿಂಟಲ್ ಇತ್ತು ಕೊಟ್ಟು ಬಂದಿದೀವಿ. ಈಗ ಹೆಂಗಿದೆ ಬೆಲೆ? 14.5 ಇದೆ. 14.5 ಇದೆ. ಎಷ್ಟು ಬೆಲೆ ಸಿಕ್ಕಿದ್ರೆ ಕೊಬ್ಬರಿ ಮಾಡೋದಕ್ಕೂ ಸಾರ್ಥಕ ಆಗುತ್ತೆ? 14.5 ಸಾಕು. ಇವತ್ತಿನ ತೆಂಗಿನ ತೋಟಕ್ಕೆ ರೋಗ ನೋಡಿಕೊಂಡ್ರೆ ಇದು ಕಮ್ಮಿ ಆಗ್ತಾ ಇದೆ. ತೆಂಗಿನ ತೋಟ ಏನೇ ದಿನದಿನಕ್ಕೆ ನಶಿಸಿ ಹೋಗ್ತಾ ಇದೆ. ಯಾಕಂದ್ರೆ ಮುಂಚೆ ನಾವು ಒಂದು ತೋಟದಲ್ಲಿ ಕಮ್ಮಿ ಅನ್ನೋ ಒಂದು ಮರಕ್ಕೆ 200 ಕಾಯಿ ಕೀಳ್ತಾ ಇದ್ದು, ಇವತ್ತು 60-70 ಬಂದಿದ್ದಾರೆ. ಈಗ ತೋಟ ಜಾಸ್ತಿ ಆಗ್ತದೆ, ಕಾಯಿ ಕಮ್ಮಿ ಆಗ್ತಾ ಇದೆ. ಆಮೇಲೆ ವರ್ಷಕ್ಕೆ 1 ಎಕರೆಯಲ್ಲಿ 40 ಗಿಡ ಇತ್ತು, 40-50 ಗಿಡ ಇತ್ತು ಅಂದ್ರೆ 5 ಮರಕ್ಕೆ ರೋಗ ಬರುತ್ತೆ. 5 ಮರ ರೋಗ ಬಂತು ಅಂದ್ರೆ ಅದನ್ನ ಔಷಧಿ ಕಟ್ಟಿದ್ರೆ ಅದು ಇರುತ್ತೆ, ಮುಂದೆ ಸ್ಪ್ರೆಡ್ ಆಗಲ್ಲ. ಆದ್ರೂ ಅದನ್ನ ಹೋಯ್ತು ಇನ್ನೊಂದ್ ಗಿಡ ಹಾಕಂತಂದ್ರೆ ಸಸಿಯಲ್ಲಿ ನಿಲ್ಲಲ್ಲ. ಯಾಕೆ ಈ ತರ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ರೋಗ ಬರ್ತದೆ ಅಂತ? ರೋಗ ನಾವೇ ಬರ್ಸ್ತಾ ಇರೋದು, ಅದು ಬರ್ತಾ ಇಲ್ಲ. ಈಗ ಏನಾಗಿದೆ ಅಂದ್ರೆ ಕೆಮಿಕಲ್ ಜಾಸ್ತಿ ಯೂಸ್ ಮಾಡ್ತಾ ಇದೀವಿ. ಕೆಮಿಕಲ್ ಅಂದ್ರೆ ನಾವು ಈಗ ಶುಂಠಿ ಅತಿಯಾದ ಹುಡ್ಸಿಕ್ತಾ ಇದೆ, ಮುಂಚೆ ಇಷ್ಟು ಕೆಮಿಕಲ್ ಹಾಕ್ತಾ ಇರಲ್ಲ, ಈಗ ನಾವೇ ಹಾಕ್ತಾ ಇರೋದು. ನಾವೇ ಹಾಕಿ ನಾವೇ ಕೆಡಿಸ್ತಾ ಇರೋದು. ನಾವು ಮರಕ್ ರೋಗ ಅಲ್ಲಿ ಬರ್ತಾ ಇದೆ, ನಾವ್ ಹೇಳ್ತಲ್ಲ ನಾವೇ ಬರಸ್ತಾ ಇದೀವಿ ಅದನ್ನ. ಅದು ಬರ್ತಾ ಇದೆ, ಬಂದು ಸಮಸ್ಯೆ ಉಂಟು, ಸಮಸ್ಯೆ ಉಂಟು ಮಾಡ್ತೇವೆ. ಸಮಸ್ಯೆ ಉಂಟು ಮಾಡ್ತಾ ಇದೆ, ನಾವು ಸುಮ್ಮನಿದ ಮರನ ನಾವೇ ಕೆಡಿಸ್ತಾ ಇರೋದು. ತರಕಾರಿಗಳನ್ನ ಬೆಳೀತಾ ಇದ್ರು ಅಂತ ಹೇಳಿದ್ರಿ, ತರಕಾರಿ ಬೆಳೆಯುವಾಗ ಹೆಂಗಿತ್ತು ಪರಿಸ್ಥಿತಿ? ತರಕಾರಿ ಅಂತ ಅಂದ್ರೆ ನಾವು ಈರುಳ್ಳಿ ಹಾಕ್ತಿದ್ವಿ, ನಮ್ಗೇನು ಯಾವತ್ತು ಏನು ಅಂತ ಲಾಸ್ ಏನಾಗಿಲ್ಲ, ಚೆನ್ನಾಗಿತ್ತು. ಟೊಮೆಟೋನು ಹಾಕಿದ್ವಿ, ಆಗ್ಲೂ ನಮಗೆ ಸ್ವಲ್ಪ ಚೆನ್ನಾಗೆ ದುಡ್ಡಾಯ್ತು. ಅದೇ ಲೇಬರ್ ಸಮಸ್ಯೆಗೋಸ್ಕರ ಈಗ ಬಿಟ್ಬಿಟ್ಟಿದ್ದಾರೆ. ಸಾಮಾನ್ಯವಾಗಿ ಈ ಕಡೆ ಈರುಳ್ಳಿ ಬೆಳೆಯುವಂತದ್ದು ಕಡಿಮೆ ಅಲ್ವಾ? ಈರುಳ್ಳಿ ಬೆಳೀತಾರೆ ಈ ಕಡೆ. ಫಸ್ಟ್ ಟೈಮ್ ನಾನೇ ಬೆಳೆದದ್ದು, ಫಸ್ಟ್ ಟೈಮ್ ಬೆಳೆದೆ. ನಾನುವೇ ಗೊತ್ತಿರ್ಲಿಲ್ಲ ಈರುಳ್ಳಿಗೆ. ಚಿತ್ರದುರ್ಗ ನಮ್ಮ ಹಾಸನಲ್ಲಿ ಮಂಕಲ್ ಮಲ್ಲಿ ಬಡಿಗೆ ಇದ್ರು, ಅವ್ರ ಬಗ್ಗೆ ಅವ್ರ ತಿಳ್ಕೊಂಡೆ. ಅವರು ಮುಂದೆ ಸೀಡ್ಸ್ ಹೇಳಿದ್ರು, ಇದು ಸೀಡ್ಸ್ ಚೆನ್ನಾಗಿ ಬರುತ್ತೆ ಅಂತ, ಇಂಡೋ ಅಮೆರಿಕನ್ ಸೀಡ್ಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಆದ ಫಸ್ಟೇ ವರ್ಷ ಆಗ್ತೆ, ಬಹಳ ಚೆನ್ನಾಗಿ ಇಳುವರಿ ಬಂತು. ಹಾಸನ ಮಾರ್ಕೆಟ್ಗೆ ಹೋದ್ರೆ ಆಗ ಇನ್ನು ಸೀಡ್ಸ್ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಆಗ ಹೆಚ್ಚು ಕಮ್ಮಿ ಹರಾಜ್ ಆಗ್ಬೇಕಾದ್ರೆ ಎಲ್ಲರದು 6,000 ರೂಪಾಯಿ ಹರಾಜ್ ಆಗ್ತದ್ರೆ, ನಮ್ದು 7,300 7,400 ರೂಪಾಯಿ ಹರಾಜ್ ಹಾಕೋದು. ಆಗ ಎಲ್ಲ ಬಂದು ನೋಡೋರು ಏನ್ ಹಾಕಿದ್ರಿ ಅಂತ. ಅದು ಸೀಡ್ಸು. ಆಮೇಲೆ ಹೊಲದಲ್ಲಿ ನಾವು ಹೆಚ್ಚು 90% ನಾವು ಆರ್ಗ್ಯಾನಿಕ್ ಜಾಸ್ತಿ ಬಳಸ್ತಾ ಇದೀವಿ, ತಿಪ್ಪೆ ಗೊಬ್ಬರನೇ ಜಾಸ್ತಿ. ನಾವ್ ಹೆಂಗೆ ಮುಂಚೆ ನಾವು ದನ ಕಟ್ತಾ ಇರಲಿಲ್ಲ, ದನ ಸಾಕಕ್ ಆಗಲ್ಲ ಅನ್ಕೊಂಡು ಹೊರಗಡೆಯಿಂದ ಕೊಳ್ತಾ ಇದ್ದು. ಯಾವ ಊರಲ್ಲಿ ಗೊಬ್ಬರ ಕೊಡ್ತಾರೆ ಅಂದ್ರೆ ಬಿಡ್ತಾ ಇರಲಿಲ್ಲ ನಾನು ತೋಟಕ್ಕೆ, ನಂದು ಹೊಡಿತಾ ಇದ್ದೆ. ಹಂಗಾಗಿ ಯಾವ್ದೇ ಬೆಳೆ ಮಾಡಿದ್ರು ಫಿನಿಶಿಂಗ್ ಚೆನ್ನಾಗ್ ಬರ್ತದ್ದು. ಈಗ ಆರ್ಗ್ಯಾನಿಕ್ ಸದ್ಯಕ್ಕೆ ಕಾಣಲ್ಲ, ಅದು ಲಾಂಗ್ ಬೆಳೆ ಕಾಣತ್ತದು. ಅದು ಎಲ್ಲಿ ಕಾಣುತ್ತೆ ಅಂತಂದ್ರೆ ನಾವು ಮಾರ್ಕೆಟ್ ಇದನ್ನ ಕ್ವಾಲಿಟಿ ಕಾಣುತ್ತೆ. ಆರ್ಗ್ಯಾನಿಕ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಬೆಳೆ ನಿಧಾನ ಆಗಿ ಬರುತ್ತೆ ಸ್ಟಾರ್ಟಿಂಗು. ಆಗ ಮಾಡ್ತಾರೆ, ನಾವು ಕೆಮಿಕಲ್ ಜಾಸ್ತಿ ಯೂಸ್ ಮಾಡ್ತಾರೆ. ಅದು ಈ ಆರ್ಗ್ಯಾನಿಕ್ ಇಂಪ್ರೂವ್ಮೆಂಟ್ ಯಾವಾಗ ಕಾಣುತ್ತೆ ಅಂದ್ರೆ ಕಟಾವಿ ಬರುತ್ತಲ್ಲ ಆಗ್ಲೇ ಗೊತ್ತಾಗೋದು, ಅಲ್ಲಿವರೆಗೂ ಗೊತ್ತಾಗಲ್ಲ. ಅದು ಗಿಡ ಸ್ವಲ್ಪ ಗ್ರೋತ್ ಕಮ್ಮಿ ಇದ್ರು ಇಳುವರಿ ಜಾಸ್ತಿ ಇರುತ್ತೆ. ಈರುಳ್ಳಿ ಬೆಳೆ ಯಾವ ತರ ಮಾಡ್ತಿದ್ರಿ ವಿವರವಾಗಿ ಹೇಳಿ? ಈಗ ಬೀಜ ತರ ಅಂತದ್ದು, ಭೂಮಿ ಹದ ಮಾಡ್ಕೊಳ್ಳೋ ಅಂತದ್ದು, ಅದನ್ನ ಬಿತ್ತನೆ ಮಾಡ್ತಕ್ಕಂಥದ್ದು, ಆಮೇಲೆ ನೀರು ಗೊಬ್ಬರ ಇದೆಲ್ಲದ್ರ ಬಗ್ಗೆನೂ ಹೇಳಿ. ಮೊದಲು ಉಳುಮೆ ಮಾಡವು, ದೊಡ್ಡ ನೇಗಿಲು ಹೊಡೆದ್ಬಿಟ್ಟು ಉಳುಮೆ ಮಾಡಿ ಆಮೇಲೆ ನಾವು ಟ್ರ್ಯಾಕ್ಟರ್ ಅಲ್ಲಿ ರೋಟ್ ಹೊಡೆಯವು. ರೋಟ್ ಹೊಡೆದ್ಬಿಟ್ಟು ಮೊದಲನೇ ಸಲ ಎತ್ತನ ಮಾಡಿಸ್ತೆ, ಎರಡನೇ ಸಲ ಟ್ರ್ಯಾಕ್ಟರ್ ಅಲ್ಲಿ ಮಾಡಿಸ್ಕೊಂಡು ಟ್ರ್ಯಾಕ್ಟರ್ ರೋಟ್ ಹುಡ್ಕೊಂಡು ಮೈಕ್ರೋಜೆಟ್ ಮಾಡ್ಕೊಂಡೆ, ಮೈಕ್ರೋದಲ್ಲೇ ಬೆಳೆದೆ. ಅದು ಬಹಳ ಚೆನ್ನಾಗಿ ಬಂತು. ಅದಾದ್ಮೇಲೆ ಕಟಾವು, ಕಟಾವಲ್ಲಿ ಮತ್ತೆ ಸ್ವಲ್ಪ ನಾವು ಅನ್ಸು ಜನ ಜಾಸ್ತಿ ಬೆಳೀತಾ ಇದ್ದು, ಮುಂಗಾರು ಬೆಳೀತಾ ಇದ್ದು. ಮುಂಗಾರಲ್ಲಿ ನಮ್ ಕಡೆ ಬೆಳೆಯಕ್ ಆಗಲ್ಲ ಅಂತಿದ್ರು, ಬೆಳೆ ತೋರಿಸ್ತೆ. ಅದಾದ್ಮೇಲೆ ಮತ್ತೆ ಹಿಂಗಾರು ಬೆಳೆದೆ, ಹಿಂಗಾರು ಬಹಳ ಚೆನ್ನಾಗಿ ಬಂತು, ಬೆಳೆಯಕ್ ಆಗಲ್ಲ ಅಂತಿದ್ರು, ಅದು ಸೂಪರ್ ಆಗಿ ಬಂತು. ರೇಟ್ ಬಂದ್ರೆ ರೇಟ್ ಮಾತ್ರ ಸಿಗ್ಲಿಲ್ಲ, ಹಂಗಾಗಿ ಬಿಟ್ಟೆ. ಅದಾದ್ಮೇಲೆ ಈಗ 2 ವರ್ಷದಿಂದ ಯಾಕೆ ಬಿಟ್ಟೆ ಅಂತ ಅಂದ್ರೆ, ಅವಷ್ಟು ತುಂಬಾ ಚೆನ್ನಾಗಿ ಬಂದಿತ್ತು, ಒಂದು 600 ಚೀಲ ಈರುಳ್ಳಿ ಆಗೋದು. ಅದು ಹೊಸ ಕಾಯಿಲೆ ಶುರುವಾಗ್ಬಿಡ್ತು ರೋಗ. ಅದಕ್ಕೆ ಹೊಸ ಕಾಯಿಲೆ ಅಂದ್ರೆ ಗೆಡ್ಡೆಲಿ ಸ್ವಲ್ಪ ವೈಟ್ ಫಂಗಸ್ ಬರೋದು. ಹಂಗಾಗಿ ಅದೆಲ್ಲ ಪೂರ್ತಿ ಫಿನಿಶಿಂಗ್ ಆಗಿತ್ತು. ಫಿನಿಶಿಂಗ್ ಆಗಿ ಏನ್ ಮಾರ್ಕೆಟ್ಗೆ ಹೋಗಿ ತಗೊಂಡೋಗ್ಬೇಕು ಅನ್ನೋ ಲೆಕ್ಕಕ್ಕೆ ಬಂದಾಗ ಮಳೆ ಬಂತು, ಅದು ಮುಚ್ಚಿ ಮನೆಗೆ ಬಂದು ಬೆಳಗ್ಗೆ ತೆಗೆದ್ರೆ 600 ಚೀಲನೂ ಡ್ಯಾಮೇಜ್ ಆಯ್ತು. 60-60 ಮಾರ್ಕೆಟ್ ರೇಟ್ ಇತ್ತು, ಇಲ್ಲಿ ನೋಡಿ ಫುಲ್ ಡ್ಯಾಮೇಜು. ಆ ವರ್ಷ ಬೇಜಾರಾಗಿ ಬಿಟ್ಟು ಬಂದು ಈ ನೀರಾವರಿ ಅಂದ್ಮೇಲೆ ಮೈಕ್ರೋ ಏನ್ ಇದೆ ಇರುತ್ತೆ, ಈಗ ಎಲ್ಲಾ ತಲು ಗೊತ್ತಿದೆ ಮೈಕ್ರೋ ಅನ್ನೋದು. ಈಗ ಎಲ್ಲಾ ತಲು ಪ್ರತಿಯೊಬ್ಬರಿಗೂ ಮೈಕ್ರೋ ಮಾಡ್ಕೊಂಡಿದ್ದಾರೆ. ಈಗ ಕರೆಂಟ್ ಸಮಸ್ಯೆ ಜಾಸ್ತಿ ಆಯ್ತಲ್ಲ, ಆಗಾಗ ಏನೇನಿದೆ ಎಲ್ಲಾ ಮೈಕ್ರೋ ಮಾಡ್ಕೊಂಡ್ಬಿಡ್ತಾರೆ. ಈಗ ನೀರು ಅಂದ್ರೆ ಈಗ ಆಯ್ ನೀರು ಬಿಡಕ್ ಹೋದ್ರೆ ಮುಂಚೆ ಎಲ್ಲ ಐನರಲ್ಲಿ ಬೆಳೀತಾ ಇದ್ದು, ಈಗ ಏನಾಗುತ್ತೆ ಎಲ್ಲಿ ಗಂಟೆ ಹೋಗಿರುತ್ತೆ, ಒಂದ್ಸಲ ಕರೆಂಟ್ ಬಂತು ಮತ್ತೆ ಇಲ್ಲಿ ಸ್ಟಾರ್ಟಿಂಗ್ ಶುರು ಆಗ್ಬೇಕಲ್ಲ. ಹಂಗಾಗಿ ಎಲ್ಲ ಈಗ ಮೈಕ್ರೋಗ್ ಬಂದಿದ್ದಾರೆ. ನಾವು ಮುಂಚೆ ಮೈಕ್ರೋ ಮಾಡ್ಕೊಂಡ್ಬಿಟ್ಟಿದೀವಿ ಎಲ್ಲ ತುಂತುರು ನೀರಾವರಿ. ಈರುಳ್ಳಿ ಹಾಸನ ಮಾರ್ಕೆಟ್ಗೆ ಹಾಕ್ತಿದ್ರು ಯಾವಾಗ್ಲೂ? ಹಾಸನ ಮಾರ್ಕೆಟ್ ಒಳ್ಳೆ ಬೆಲೆ ಸಿಗ್ತಾ ಇತ್ತು, ಒಳ್ಳೆ ಬೆಲೆ ಸಿಗ್ತಾ ಇತ್ತು. ಬೇಸಿಗೆಲ್ಲಿ ಹಾಕತ್ತಿದ್ರು ಮಳೆಗಾಲದಲ್ಲಿ ಹಾಕ? ಮಳೆಗಾಲದಲ್ಲಿ ಹಾಕ್ತಿದ್ದು. ಬೇಸಿಗೆ 2 ಟೈಮ್ ಹಾಕ್ತೆ, 2 ಟೈಮ್ ರೇಟ್ ಸಿಗಲಿಲ್ಲ, ಅಸ್ಲಾಯ್ತು. ಮಳೆಗಾಲದಲ್ಲಿ ಒಂದು 7-8 ವರ್ಷ ಹಾಕ್ದೆ, ಪೂರಾ ರೇಟ್ ಸಿಕ್ತು. ರೋಗ ಯಾವಾಗ ಶುರು ಆಯ್ತು ಅವತ್ ಬಿಟ್ಟಿದೀನಿ. ಈರುಳ್ಳಿ ಕಟಾವ್ ಮಾಡೋದು ಮತ್ತೆ ಅದನ್ನ ಕುಯ್ಬೇಕು, ಅದ್ರ ಜುಟ್ಟೆಲ್ಲ ಕುಯ್ಬೇಕು, ಅದಕ್ಕೆಲ್ಲ ಕೆಲಸದವ್ರಿಗೆಲ್ಲ ಗೊತ್ತಿತ್ತ ಹೆಂಗೆ? ಇಲ್ಲೆಲ್ಲ ಗೊತ್ತಿತ್ತು, ಪಕ್ತೂರಲ್ಲಿ ಹಾಕೋರು, ಇಲ್ಲೆಲ್ಲ ಪಕ್ತೂರಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಹಾಕೋರು, ಜಾಸ್ತಿ ಹಾಕ್ತಾ ಇರಲ್ಲ. ಈಗ ಎಲ್ಲ 20 ಕ್ವಿಂಟೆ 1 ಎಕರೆ ಹಿಂಗ್ ಹಾಕೋರು. ನಾವು ಸ್ವಲ್ಪ ಸ್ಟಾರ್ಟಿಂಗ್ 1 ಎಕರೆ 2 ಎಕರೆ 3 ಎಕರೆ ಹಿಂಗ್ ಹಾಕ್ತು. ಹಂಗಾಗಿ ನಮಗೆ ಲೇಬರ್ ಸಮಸ್ಯೆ ನಾ ಕಾಣಿಸ್ತಾ ಇರಲಿಲ್ಲ. ಈಗ 2 ವರ್ಷದಿಂದ ಮಾತ್ರ ತುಂಬಾ ಕಾಣಿಸ್ತಾ ಇದೆ. ಈಗ ಅದೇ ಕಾರಣಕ್ಕೆ ತರಕಾರಿ ಬೆಳೆದು ಬಿಟ್ಟಿದ್ದ? ಅದೇ ಕಾರಣಕ್ಕೆ ಬಿಟ್ಟಿದ್ದು. ತರಕಾರಿ ಅಂತ ಅಂದ್ರೆ ಇವತ್ ಮಾಡ್ಬೇಕು ಅಂದ್ರೆ ಇವತ್ ಮಾಡ್ಲೇಬೇಕು, ಇದು ನಾಳೆ ಅನ್ನಕ ಆಗಲ್ಲ. ಈ ಟೊಮೆಟೊ ಇವತ್ ಕುಯ್ಬೇಕು ಅಂದ್ರೆ ಇದು ಕುಯ್ಲೇಬೇಕು, ಅದ ನಾಳೆ ಅಂತ ಅಂದ್ರೆ ಅದಾಗಲ್ಲ. ಅದು ಮಳೆ ಎಷ್ಟೇ ಸುರಿತಾ ಇರ್ಲಿ ಮಾಡ್ಲೇಬೇಕು ನಾವು. ಯಾಕಂದ್ರೆ ಮಳೆ ಒಳಗೆ ಒಂದ್ಸ ನೋಡಿದೀನಿ, ಅದು ಟ್ಯಾಕ್ಟರ್ ತುಂಬಿ 280 ಕ್ರೆಡಿಟ್ಸ್ ಅವತ್ತು ಸಿಕ್ಕಿದ್ದು, ತುಂಬಿದ್ದು ಟ್ಯಾಕ್ಟರ್ಗೆ. ಟ್ಯಾಕ್ಟರ್ ತಂದು ಮುಂದಕ್ಕೆ ಬಿಡಾಗ ಟ್ಯಾಕ್ಟರ್ ಹೊತ್ತಾಕಿತ್ತು, ಅದನ್ನ ಮತ್ತೆ ಇನ್ನೊಂದ್ ಕಡೆ ಶಿಫ್ಟ್ ಮಾಡ್ಬೇಕು. ಇನ್ನೊಂದು ಟ್ಯಾಕ್ಟರ್ ತಂದು ಅಲ್ಲಿಗೆ ಶಿಫ್ಟ್ ಮಾಡಿ, ಅಲ್ಲಿಂದ ವ್ಯಾನ್ಗೆ ಶಿಫ್ಟ್ ಮಾಡಿಕೊಂಡು ಆ ಮಳೆ ಒಳಗೆ ಟೊಮೆಟೋಗೆಲ್ಲ ಮೇನ್ ಮಾರ್ಕೆಟ್ ಚಿಕ್ಕಮಂಗ್ಳೂರ್ ಇರೋದು, ಅಲ್ಲಿಗೆ ಹೋಗ್ಬೇಕು. ಆ ಮಳೆ ಒಳಗೆ ಹೋಗ್ಬೇಕು, ಅದು ಬೇಡ ಅನ್ಸೋಗ್ಬಿಡ್ತು ಮಳೆ ಒಳಗೆ. ಮಳೆಗೆ ತೀರಾ ಈ ನಮ್ಮ ಏರಿಯಾದಲ್ಲಿ ಆಗಲ್ಲ ಅದು. ಮಳೆಗಾಲದಲ್ಲಿ ನಮ್ಮ ಏರಿಯಾದಲ್ಲಿ ಲೇಬರ್ಗಳಿಗೆ ಯಾವ್ದು ಕೆಲಸ ಮಾಡಲ್ಲ, ಹಂಗಾಗಿ ಆ ಸಮಸ್ಯೆಗೆ ಬಿಟ್ಟದ್ದು. ಅಡಿಕೆ ಎಷ್ಟಿದೆ ರಘು? ಅಡಿಕೆ ಈಗೊಂದ 2.5 ಸರ್ ಗುಣಿ ಇದೆ, 3000 ಹತ್ರ ಇದಾವೆ. ತೆಂಗೊಂದ 450. ಏನ್ ತೆಂಗಿನಲ್ಲೇ ಅಡಿಕೆ ಹಾಕಿದ್ರು ಅಥವಾ ಸಪರೇಟ್ ಆಗಿ ಹಾಕಿದ್ರು? ಸಪರೇಟ್ ಹಾಕಿದ್ರಿ. ತೆಂಗಿನೊಳಗೆ ಹಾಕಿದ್ರೆ ಚೆನ್ನಾಗಿ ಬರೋದಿಲ್ವಾ? ತೆಂಗಿನೊಳಗೆ ಹಾಕಿದ್ರೆ ಇಳುವರಿ ಅಷ್ಟು ಬೆಳೆಯಕ್ಕಾಗಲ್ಲ. ಖಾಲಿ ಹೊಲದಲ್ಲಿ ಹಾಕಿದ್ರೆ ಎಕರೆಗೆ ಮ್ಯಾಕ್ಸಿಮಮ್ ಅಂತ ಅಂದ್ರೆ ಒಂದು 80-100 ಕ್ವಿಂಟಲ್ ಅಡಿಕೆ ಕೊಯ್ಬೋದು. ತೆಂಗೊಳಗೆ ಹಾಕಿದ್ರೆ ಒಂದ 40-50 ಕ್ವಿಂಟಲ್ ಕೊಯ್ಬೋದು. ಅದು 8 ವರ್ಷ ಬೇಕಾಗುತ್ತೆ ತೆಂಗೊಳಗೆ ಹಾಕಿರ ಫಸಲು ಬರೋದು. ಆಮೇಲೆ ಮರನ ಮುಂಚೆ ಸಿಕ್ಕಾಬಟ್ಟೆ ಬೆಳೆದೋಯ್ತವೆ. ಆಮೇಲೆ ತೆಂಗು ಫಸಲು ಬರಲ್ಲ. ಒಂದ್ 8 ವರ್ಷ ಕಳೆದ್ಮೇಲೆ ತೆಂಗು ಫಸಲು ಡೌನ್ ಆಗುತ್ತೆ. ಆಮೇಲೆ ಇದು ಡೌನ್ ಆಗುತ್ತೆ, ಅದು ಡೌನ್ ಆಗುತ್ತೆ, ಎರಡೂ ಬರಲ್ಲ. ಹಂಗಾಗಿ ಅಡಿಕೆಗೆ ಏನೇನು ಕೆಲಸ ಮಾಡ್ತೀರಿ? ಎರಡು ಡಿಸ್ಕ್ ಅಂತ ಇದೆ, ಅದು ವರ್ಷಕ್ಕೆ ಒಂದ್ಸಲ 2 ಸಲ ಹೊಡಿತೀವಿ ಹಳ ಜಾಸ್ತಿ ಹೋದಾಗ. ಅದಾದ್ಮೇಲೆ ನಾವು ಮನೆಯಲ್ಲಿ ಕೊಪ್ಪರಿ ಮೊಟ್ಟೆ ಏನ್ ಸಿಗುತ್ತೆ ವೇಸ್ಟ್ ಎಲ್ಲಾ ತಗೊಂಡು ತೊಡಕ್ ತುಂಬತೀವಿ, ಅದನ್ನ ಅಲ್ಲೇ ಕರಗಿಸ್ತೀವಿ. ಬಳಕೆ ಮಾಡೋದ್ ಹೇಗೆ? ಕೊಬ್ಬರಿ ಮೊಟ್ಟೆನ ಸುರಿತಾರಲ್ಲ, ಅದನ್ನ ತುಂಬಿಕೊಂಡು ಟ್ಯಾಕ್ಟರ್ ತಗೊಂಡೋಗ್ತೀವಿ, ತಗೊಂಡೋಗಿ ಅಲ್ಲಿ ಹಾಕಿ ಒಂದ್ ಸುರ್ಕೊಂಡ್ಬಿಟ್ಟು ಅದನ್ನ ಹೊತ್ತು ಹೊಲದ ತುಂಬಾ ಅರಗುತ್ತೀವಿ. ಅರಿವೆ ಹಂಗೆ ಕರಗಿಸ್ತೀವಿ, ಬುಡಕ್ ಹಾಕಲ್ಲ, ಮಧ್ಯ ಹಾಕ್ತಿವಿ. ಬುಡದಲ್ಲಿ ಅಂದ್ರೆ ಗೊನೆ ಮತ್ತೆ ಅದು ಕಾಯಿ ಮೊಟ್ಟೆ 2 ವರ್ಷ 3 ವರ್ಷ ಬೇಕು. ಈಗ ಮತ್ತೆ ಕಟಾವಿ ಬಂದಾಗ ಗೊನೆ ಕುಯ್ತಾರೆ, ಅಲ್ಲಿ ಬಿದ್ದಾಗ ಬುಡದಲ್ಲಿ ಕಾಣಲ್ಲ ಅದು, ಕಾಯಿ ಕಾಣಲ್ಲ. ಹಂಗಾಗಿ ಮಧ್ಯಲ್ಲಿ ಹಾಕ್ತಿವಿ. ಮಧ್ಯ ಏನು ಟ್ರೆಂಚ್ ಗಿಂಚ್ ತಗೊಂಡು ಹಾಕ್ತಿರೋ ಅಥವಾ ಹಂಗೆ ಹಾಕ್ಬಿಡ್ತೀವಿ? ಟ್ರೆಂಚ್ ಏನ್ ಮಾಡಿಲ್ಲ, ಟ್ರೆಂಚ್ ಮಾಡೋದಕ್ಕೆ ನಮ್ಮ ಏರಿಯಾ ಮಳೆಗಾಲ ಕಮ್ಮಿ. ಟ್ರೆಂಚ್ ಮಾಡಿತು ಅಂದ್ರೆ ಸೀಪೇಜ್ ಜಾಸ್ತಿ ಆಗುತ್ತೆ, ಕೆಲ ನೀರು ಕೆಳಗಡೆ ಬಸಿಯುತ್ತೆ. ಹಂಗೆ ನಮಗೆ ಈ ವರ್ಷ ಎಲ್ಲ ಮಳೆಗಾಲ ಆಗಿದೆ, ವರ್ಷ ಮಳೆಗಾಲ ಆಗಲ್ಲ. ಹಂಗೆ ಮಳೆಗಾಲ ಜಾಸ್ತಿ ಎಲ್ಲಾಗುತ್ತೆ ಅಲ್ಲಿ ಟ್ರೆಂಚ್ ಮಾಡಬೇಕು. ನಮ್ಮಲ್ಲಿ ಟ್ರೆಂಚ್ ಮಾಡಕ್ ಹೋದ್ರೆ ಸೀಪೇಜ್ ಜಾಸ್ತಿ ಕೆಳಗಡೆ ಇಳಿಯುತ್ತೆ, ಇರೋದನ್ನ ನಾವು ಸೀಪೇಜ್ ಆರ್ದಂಗ್ ಇಡಬೇಕು ಅಂತ ಕಾಯಿ ಮೊಟ್ಟೆ ಹಾಕಿದಿವಿ. ಕೊಪ್ಪರಿ ಮೊಟ್ಟೆ ನಾವು ತೋಟಕ್ಕೆ ಹಾಕ್ತಿವಿ. ಈ ಕೊಪ್ಪರಿ ಮೊಟ್ಟೆ ಹಾಕೋದಕ್ಕೆ ಪ್ರಾರಂಭ ಮಾಡಿದ್ಮೇಲೆ ತೋಟದಲ್ಲಿ ಏನೇನು ಬದಲಾವಣೆ ಆಗಿದೆ? ಅದು ಈಗ 2 ವರ್ಷದಿಂದ ಮಾಡ್ತಾ ಇದೀವಿ, ಈಗ ಬದಲಾವಣೆ ಈಗ ನೋಡಬೇಕು. ಯಾಕಂದ್ರೆ ಪಸ್ಮೆ ಶೀತಾಂಶ ಆರ್ತಾ ಇಲ್ಲ, ಹಂಗಾಗಿ ಅದೇ ಪ್ಲಸ್ ಪಾಯಿಂಟ್. ಈಗ ಕೆಲವು ಜಾಗದಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಒಂದು ಈಗ ನಮಗೆಲ್ಲ ಯಾವ ಜಾಗದಲ್ಲೂ ದೊಡ್ಡ ದೊಡ್ಡ ಜಾಗ ಇಲ್ಲ, ದೊಡ್ಡ ದೊಡ್ಡ ಪ್ಲಾಂಟ್ ಎಲ್ಲೂ ಇಲ್ಲ ನಮಗೆ, ಚಿಕ್ಕ ಚಿಕ್ಕ ಜಾಗ. ಆಮೇಲೆ ಹೊಲ ಏನಾಗಿದೆ, ಒಂದೊಂದ್ ಹತ್ರ ಡೌನ್ ಇರುತ್ತೆ, ಒಂದ್ ಮಟ್ಟ ಇರುತ್ತೆ, ಸ್ವಲ್ಪ ಇಳಿಜಾರು ಇರುತ್ತಲ್ಲ ಆ ಜಾಗದಲ್ಲೆಲ್ಲ ಈ ತರ ನಿಲ್ಸ್ಬೇಕು. ನಿಲ್ಸಕ್ ಆಗೋದಕ್ಕೆ ಇವೆಲ್ಲ ಮಾಡಿರೋದು. ಹಂಗಾಗಿ ಅದು ಒಳ್ಳೆ ಒಂದು ಫಲಿತಾಂಶ ಕೊಡ್ತಾ ಇದೆ. ಫಲಿತಾಂಶ ಕೊಟ್ಟಿದೆ, ಈಗಾಗಲೇ ನೋಡಿದೀನಿ ನಾನು. ಮೇಗಡೆ ಗರಿನೇ ಚೇಂಜ್ ಆಗಿದಾವೆ ಸ್ವಲ್ಪ. ವರ್ಷ ಯಾವ ಮೊಟ್ಟೆ ಹಾಕಿ ನೀರ್ ಕಟ್ಟಿದ್ಮೇಲೆ ಆಗ ಏನಾಗುತ್ತೆ, 8 ದಿನಕ್ಕೆ ಆ ಹೊಲ ಆರೋಗೋದು. ಈಗ 15 ದಿನ ಹೊಲನೇ ಆರಿರಲ್ಲ. ಆಮೇಲೆ ಗರಿ ನೀಳು ಆಗಿದಾವೆ ಸರ್, ಈಗ ಮೇಗಡೆ ಗರಿ ತುಂಬಾ ನೀಳು ಬಂದಿದ್ದಾವೆ. ಅಡಿಕೆ ಎಷ್ಟಾಗುತ್ತೆ ಒಂದ್ ವರ್ಷದಲ್ಲಿ? ಒಂದ್ ಎಕರೆಗೆ 85 ಕ್ವಿಂಟಲ್ ಆಗಿದೆ ಈ ವರ್ಷ. ಒಳ್ಳೆ ಇಳುವರಿ ಅಲ್ವಾ? ಒಳ್ಳೆ ಇಳುವರಿನೇ ಸದ್ಯ. ಎಲ್ಲ ನೀವೇ ಮಾಡ್ತಿರೋ ಅಥವಾ ಕೊಟ್ಬಿಡ್ತೀರಾ ಹಿಂಗೆ? ಇಲ್ಲ, ಕೊಟ್ಟಿದ್ದೀನಿ. ಈಗ 14 ಕೆಜಿ ಗೋಟಿ ಕೊಟ್ಟಿದ್ದೀನಿ. ಒಂದ್ ಕ್ವಿಂಟಲ್ ಹಸಿ ಅಡಿಕೆಗೆ 14 ಕೆಜಿ ಒಣಅಡಿಕೆ ಕೊಡ್ತಾರೆ. ಕೊಡ್ತಾರೆ. ಒಂದ್ ಕ್ವಿಂಟಾಲು ಸಂಸ್ಕರಣೆ ಮಾಡಿದ್ರೆ ಎಷ್ಟು ಒಣಅಡಿಕೆ ಸಿಗುತ್ತೆ? ಅದು ನಮಗಿನ್ನು ಕನ್ಫರ್ಮ್ ಆಗಿ ಗೊತ್ತಿಲ್ಲ, ಅದನ್ನ ನೋಡ್ಬೇಕು. ನಾವು ಮುಂದೆ ಮಾಡೋಣ ಅನ್ಕೊಂಡಿದೀವಿ. ಒಂದ್ 16-17 ಕೆಜಿ ವರ್ಗೂ ಬರುತ್ತೆ ಅಂತ ಹೇಳ್ತಾರೆ. ಹೇಳ್ತಾರೆ ಅವರು ಕೇಳಿದ್ರೆ ಒಂದ್ 16 ಕೆಜಿ ಬರುತ್ತೆ, 17 ಕೆಜಿ ಬರುತ್ತೆ ಅನ್ಕೊಂಡ್ರೆ. ನಮ್ ಏರಿಯಾದಲ್ಲಿ ನಾವು ನೋಡಿದ್ರೆ ನಮ್ಮ ತೋಟದಲ್ಲಿ ಜಾಸ್ತಿ ಬರುತ್ತೆ ಅನ್ಕೊಂಡಿದ್ದೀನಿ ನಾನು. ನಾವ್ ಯಾಕೆಂದ್ರೆ ಆರ್ಗ್ಯಾನಿಕ್ ಜಾಸ್ತಿ ಬಳಸ್ತಾ ಇದೀವಿ. ಅಲ್ಲಿ ಗೆಜ್ಜಬೇಕಾದ್ರೆ ನೋಡ್ತೀವಿ, ಹೊಡಿಬೇಕಾರ ನೋಡ್ತೀವಿ, ಒನೆ ಹೊಡಿಬೇಕಾದ್ರೆ ಒಳಗಡೆ ಮಂದ ಜಾಸ್ತಿ ಇರುತ್ತೆ. ಕಾಯಿನ್ ಸಿಪ್ಪೆ ಬಹಳ ಕೋಟೆಡ್ ಕಮ್ಮಿ ಇರುತ್ತೆ, ಬಹಳ ಕಮ್ಮಿ ಇರುತ್ತೆ. ಏನೀಗ 13 ಕೆಜಿ ಅಥವಾ 14 ಕೆಜಿ ಹಂಗ ಅಡಿಕೆನ ಇಸ್ಕೊಂಡ್ಬಿಡ್ತಾರೋ ಇಲ್ಲ ಅಡಿಕೆ ಅವ್ರಿಗೆ ಕೊಡ್ತಾರೋ ಹೆಂಗೆ? ಅಡಿಕೆ ನಾವು ದುಡ್ಡು ತಗೊಳಕ್ ಹೋಗಲ್ಲ, ಅಲ್ಲೇ ಬಿಟ್ಟಿರ್ತೀವಿ. ನಮಗೆ ಯಾವಾಗ ಬೇಕು ಮಾರ್ಕೆಟ್ ರೇಟ್ ಯಾವಾಗ ಜಾಸ್ತಿ ಆಗುತ್ತೆ ಆಗೋದ್ ಲೆಕ್ಕಾಚಾರ ಮಾಡ್ಕೊಂಡ್ಬರ್ತೀವಿ. ಈ ತರ ಕೊಡೋಂಥದ್ದು ಬೇರೆಯವ್ರಿಗೆ ಕೊಡೋಂಥದ್ದು ಒಳ್ಳೇದು ಅಥವಾ ನೀವೇ ಮಾಡಿಸೋದು ಒಳ್ಳೇದು? ನಾವೇ ಮಾಡಿಸಿದ್ರೆ ಜಾಸ್ತಿ ಲಾಭ ಸಿಗುತ್ತೆ. ಈಗ ಎಲ್ಲದನ್ನ ನಾವೇ ಮಾಡಕ್ ಆಗಲ್ಲ. ನಾವಿರೋದು ಮನೇಲಿ ನಮ್ಮ ಅಪ್ಪ ಅಮ್ಮ ಏಜ್ ಆಗಿದೆ, ನಾವು ಗಂಡ ಹೆಂಡತಿ ಇಬ್ಬರೇ ಇರೋದು. ಹಂಗಾಗಿ ಇವತ್ತಿನ ಲೇಬರ್ ಸಮಸ್ಯೆ ತುಂಬಾ ಜಾಸ್ತಿ ಇದೆ. ಎಲ್ಲದನ್ನ ಮಾಡಕ್ ಆಗಲ್ಲ, ಮಾಡ್ಬೇಕು ನಮಗೂ ಆಸೆ ಇದೆ. ನೋಡೋಣ, ಇನ್ನೊಂದ್ 2 ವರ್ಷ ಕಳೀಲಿ, ಸ್ವಲ್ಪ ತೋಟನೇ ಎಲ್ಲ ಇಂಪ್ರೂವ್ ಮಾಡ್ಕೊಂಡು ತೋಟನೇ ಜಾಸ್ತಿ ಮಾಡ್ಕೊಂಡು ಅದನ್ನೇ ಮಾಡ್ಬೇಕು ಅನ್ಕೊಂಡಿದೀವಿ. ನಾವಿವಾಗ ಸುಧಾ ಅವರೇ, ಎಷ್ಟು ದನಕರುಗಳು ಸಾಕೊಂಡಿದ್ರಿ? 5 ಇದಾವೆ. ಈಗ 5 ಇದಾವೆ, ಎರಡ್ ಕರುಗಳಿದೆ. ಅದ್ರದೆಲ್ಲ ಜವಾಬ್ದಾರಿ ನಿಮ್ದನ ಹೆಂಗೆ? ಅದೇ ಅತ್ತೆ ಮಾವ ನೋಡ್ಕೋತಾರೆ, ಈಗ ಮೇವ್ ಹಾಕೋದು ಕಸ ಎಲ್ಲ ಮಾಡ್ಕೋತಾರೆ. ಆಮೇಲೆ ಇವ್ರು ಬೇರೆ ಕಡೆ ಹೋಗ್ತಾರಲ್ಲ, ಅವ್ರಿಗೆ ಬೇರೆ ಕಡೆ ಈಗ ತರದ ಮಾಡೋದು ಅವ್ರಿಗೆ ರಿಸ್ಕ್ ಇರುತ್ತೆ. ಹಂಗಾಗಿ ನಾನು ಸ್ವಲ್ಪ ಮಿಷನ್ ಹಾಕೋಣದು, ಹಾಲು ಕರಿಯೋದು, ಹಾಲು ತರೋದು ಅದನ್ನ ನಾನು ಮಾಡ್ತೀನಿ. ಎಷ್ಟು ಲೀಟರ್ ಹಾಲು ಹಾಕ್ತೀರಾ? ನಾವು ಈಗ ದಿನಕ್ಕೆ ಒಂದ 60-65-70 ಲೀಟರ್ ತನಕ ಹಾಕಿದೀವಿ. ಈಗ ಸ್ವಲ್ಪ ಹಸುಗಳೆಲ್ಲ ಗಬ್ಬ ಆಗಿದಾವೆ, ಹಂಗಾಗಿ ಈಗ ಒಂದ ದಿನಕ್ಕೊಂದ 50 ಲೀಟರ್ ಹಾಕ್ತಿದೀವಿ. ಎಷ್ಟು ದುಡ್ಡು ಸಿಗುತ್ತೆ, ಹೇಗೆ ಅದನ್ನ ಬಳಕೆ ಮಾಡ್ತೀರಿ? ಅದೇ ಅದು ತಿಂಗಳ ಲೆಕ್ಕದಲ್ಲಿ ನಮಗೆ ಪೇಮೆಂಟ್ ಬರ್ತಿದೆ, ಒಂದ್ 60,000 ಹಿಂಗ್ ಪೇಮೆಂಟ್ ಬರ್ತಿದೆ. ಅದೇ ನಂಗೆ ಈಗ ನಮ್ಮ ಮನೆಯವ್ರು ಹೇಳ್ದಂಗೆ ಕೃಷಿಗೆ ಔಷಧಿ ಗೊಬ್ಬರ ಕೃಷಿಗೆ ಏನೇನ್ ಬೇಕು ತರೋದು ಮನೆ ಖರ್ಚು ಅದಕ್ಕೆಲ್ಲ ಅದನ್ನ ಉಪಯೋಗಿಸ್ಕೊಂತಿದ್ದಾರೆ. ಈಗ ಏನ್ KMF ಡೈರಿಗೆ ಹಾಕ್ತೀರಾ? ಹೆಂಗೆ? ಮೊದ್ಲು ಹಾಕ್ತಿದ್ವಿ ಸ್ಟಾರ್ಟಿಂಗ್ KMF, ಅದೇ ಈಗ ಒಂದ್ 6 ತಿಂಗಳಿಂದ ನಾವು ಇಲ್ಲಿ ಪ್ರೈವೇಟ್ ಡೈರಿ ಇದೆ ಅದಕ್ಕೆ ಹಾಕ್ತಿದೀವಿ. ಈ ಹಸು ಸಾಕಾಣಿಕೆ ಇನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಆಲೋಚನೆ ಇದೆಯಾ? ಹೇಗೆ ರಘು? ಇನ್ನು ದೊಡ್ಡ ಪ್ರಮಾಣ ಮಾಡಬೇಕು ಅಂತ ಇದೀವಿ, ಅದಕ್ಕೆ ಆಲ್ಟರ್ನೇಟ್ ಮಾಡ್ತಾ ಇದೀವಿ. ದೊಡ್ಡ ಪ್ರಮಾಣ ಮಾಡೋಕ್ಕೋಸ್ಕರ ದೊಡ್ಡದಾಗೆ ಮಾಡಿದೀವಿ, ಎಲ್ಲದನ್ನೇ ಎಲ್ಲದನ್ನು ದೊಡ್ಡದಾಗ ಮಾಡಿದೀವಿ. ಈ ಸ್ವಲ್ಪ ಇನ್ನೊಂದ 2 ತಿಂಗಳು ಕೆಲಸ ಇದೆ, ಅದ್ ಮುಗಿದ ಕೂಡಲೇ ಈಗ ಹಸು ತರಬೇಕು. ಹೋಗಿದ್ದೀನಿ, ಹುಡುಕ್ತಾ ಇದೀನಿ, ನಮಗೆ ಬೇಕಾದಂತ ಸಿಗ್ತಾ ಇಲ್ಲ. ಆಮೇಲೆ ಏನಾಗಿದೆ ಅಂದ್ರೆ ಎಲ್ಲ ಇದೇ ಇಕ್ಕಿ ನಿಂತ್ಕೊಂಡು ಈಗ ಹಸು ಅದು ಕಮ್ಮಿ ಹಾಲು ಕೊಟ್ಟರು ಜಾಸ್ತಿ ರೇಟ್ ಹೇಳ್ತಾ ಇದಾರೆ, ಕಂಪ್ಲೇಂಟ್ ಜಾಸ್ತಿ ಬರ್ತಾ ಇದೆ. ಆಮೇಲೆ ಹಂಗೆ ಹೋಗ್ ಕೂಡ ತರಕಾಗಲ್ಲ, ನೋಡ್ಬೇಕು ಹುಡುಕ್ಬೇಕು. ಹಂಗಾಗಿ ವೆಯ್ಟ್ ಮಾಡ್ಕೊಂಡು ಹುಡುಕ್ತಾ ಇದೀನಿ, 2.5 ತಿಂಗಳ ಹುಡುಕ್ತಾ ಇದೀನಿ, ಸಿಗ್ತಾ ಇಲ್ಲ. ಸಿಕ್ಕಿದ ಕೂಡಲೇ ಈಗ ಮೆಸ್ಸು ಮನೆ ಕೆಲಸ ಫಿನಿಶಿಂಗ್ ಆದ ಕೂಡಲೇ ಪೂರಾ ಅದನ್ನೇ ಮಾಡೋದು, ಮೇನ್ ಅದನ್ನೇ ಮಾಡಬೇಕು ಅಂತ ಹೊಂಟಿದೀನಿ. ಎಷ್ಟು ಹಸು ಸಾಕಾಣಿಕೆ ಮಾಡಬೇಕು ಅಂತ ಆಲೋಚನೆ ಇದೆ? ಸದ್ಯಕ್ಕೆ ಒಂದು 10 ಹಸು ಕಟ್ಕೊಳಕ್ಕೆ ಜಾಗ ಮಾಡಿದೀನಿ, 10 ಹಸಿಗೆ ಪ್ಲಾನ್ ಮಾಡಿ ಎಲ್ಲ ಜಾಗ ಮಾಡಿಯಾಗಿದೆ, 15-20 ಕಟ್ಟೋದಕ್ಕೆ ಮಾಡಿದೀನಿ. ಸದ್ಯಕ್ಕೆ ನಮ್ಮ ಪ್ಲಾನ್ ಪ್ರಕಾರ ನಮಗೆ ಹೆವಿಯಾಗಿ ರಿಸ್ಕ್ ಆಗಬಾರ್ದು ಅಂತ 10 ಹಸಿಗೆ ಪ್ಲಾನ್ ಮಾಡ್ಕೊಂಡಿದ್ದೀನಿ ನಾನು. ಒಟ್ಟಾರೆ ಕೃಷಿ ಬದುಕು ಏನನ್ಸುತ್ತೆ ನಿಮ್ಗೆ? ನೆಮ್ಮದಿ ಅನಿಸ್ತಾ ಇದೆ, ಯಾಕೆಂದ್ರೆ ಈಗ ನೀವು ಅಫಿಷಿಯಲ್ಲು, ನೀವೇ ರಜಾ ಸಿಗಲ್ಲ ನಮಗೆ. ಒನ್ ಟೈಮ್ ಈಗ ಬೆಳಗ್ಗೆ ಒಂದು 8-10 ಗಂಟೆವರೆಗೂ ಡ್ಯೂಟಿ ಮಾಡಿದ್ರೆ ಸಂಜೆ ಮತ್ತೆ ನಾವು 3 ಗಂಟೆವರೆಗೂ ಡ್ಯೂಟಿ ಇರಲ್ಲ ಅಲ್ಲಿ. ಯಾವುದೋ ಒಂದ್ ದಿವಸ ಇರುತ್ತೆ ರೈತರಿಗೆ ಇಲ್ಲ ಅಂತ ಹೇಳಲ್ಲ. ಈಗ ಒಂದಿನ ಹೆವಿಯಾಗಿ ಕೆಲಸ ಮಾಡಿದ್ರೆ 2 ದಿನ ಒಂದಿನ ಮಾಡ್ಕೊಬಹುದು. ಈಗ ಕೆಲಸ ಮಾಡದಿದ್ದಾನೆ ದಿನ ಫ್ರೀ ಇರುತ್ತೆ. ಈಗ ನೀರು ಕರೆಂಟು ಅಷ್ಟೇ, ಈಗ ಬೆಳಗ್ಗೆ 4 ಗಂಟೆ ಕರೆಂಟ್ ಕೊಡ್ತಾರೆ, 11 ಗಂಟೆ ಮುಗಿದೋಯ್ತು. ಅದರೊಳಗೆ ಹಾಲು ಕರ್ದ ಹಾಕಿದ್ರೆ ಈ ಮಧ್ಯಾಹ್ನ ಟೈಮ್ ಕೆಲಸಕ್ಕೆ ಹೋಗಲ್ಲ, ನಾವೇನು ಕೆಲಸಕ್ಕೆ ಹೋಗಲ್ಲ. ಈಗ ಬೇಸಿಗೆಲಿ ಈಗ ಹಾಲು ಹಸುಗಳು ಇರೋದ್ರಿಂದ ಬೇರೆ ಇದ್ದಿದ್ರೆ ಹೋಗ್ಲೇಬೇಕಾಗಿತ್ತು. ಈಗ ವಾರದಲ್ಲಿ ಒಂದಿನ 2 ದಿನ ಇದ್ದೇ ಇರುತ್ತೆ ಬೇರೆ ಕೆಲಸ, ಹೊಡೆದ ಕೆಲಸ ಇದ್ದೇ ಇರುತ್ತೆ. ಈಗ ವಾರದ 2 ದಿನ ಕಾಯಿ ಕಡೋದಿರುತ್ತೆ, ಕಾಯಿ 2 ದಿವಸ 3 ದಿನ ಕಾಯಿ ಕಡೋತೀನಿ, ಕಾಯಿ ಕಡ್ಬಿಟ್ಟು 1 ದಿನ ಕಾಯಿ ಹಾಕ್ತೀವಿ. ಅದನ್ನೇನು ಬೆಳಗ್ಗೆ ಒಂದ್ ರೌಂಡ್ ತುಂಬಿಕೆ ಅಂದ್ರೆ ಶೆಡ್ಯೂಲ್ ತುಂಬಾದೇ ಆಗುತ್ತೆ, ಅದೇನು ಆರಾಮಾಗಿ ಮಾಡ್ಕೋತೀವಿ. ಏನು ತೀರಾ ಹೆವಿ ಅನ್ಸೇ ನನ್ ಅನಿಸ್ತಾ ಇಲ್ಲ ನಂಗಿನ್ನು. ನಿಮ್ಗೇನ್ ಅನ್ಸುತ್ತೆ ಸುಧಾ ಅವರ ಈ ಕೃಷಿ ಬದುಕು? ಅದೇ ಸರ್, ಚೆನ್ನಾಗಿದೆ, ಸಾಕು, ನೆಮ್ಮದಿ ಆಗಿದೀವಿ. ಅದೇ ಈಗ ನನ್ ಮದ್ವೆ ಆಗಿ 14 ವರ್ಷ ಆಯ್ತು, ನಾವು ಅವಾಗ್ಲಿಂದ ಕಷ್ಟಪಟ್ಟಿದೀವಿ, ಅದ ತಕ್ಕನಾಗ ಈಗ ನೆಮ್ಮದಿಯಾಗಿ ಬದುಕ್ತಿದೀವಿ ಈಗ 2 ವರ್ಷದಿಂದ. ಕೃಷಿನಲ್ಲೇ ಒಳ್ಳೆ ಬದುಕು ಕಟ್ಕೋಬಹುದು ಅಂತ ಅನ್ಸುತ್ತೆ? ಹೌದು, ಕಟ್ಕೊಬಹುದು, ಶ್ರಮ ಬೇಕು, ಶ್ರಮವನ್ನ ಹಾಕ್ಬೇಕಾಗುತ್ತೆ. ನಿಮ್ಗೂ ಹಂಗೆ ಅನ್ಸುತ್ತಾ ರಘು? ಹಂಗೆ ಅನಿಸಿದೆ, ಯಾಕಂದ್ರೆ ಇದುವರೆಗೂ ನಾವು ಮಾಡಿದ್ದು ಶ್ರಮ ಪಟ್ಟದ್ದು ಆ ವರ್ಷ ದುಡಿಮೆ ಅವಶ್ಯ ನೋಡ್ಬೇಕಾಗಿತ್ತು. ಈಗ ಹಂಗಲ್ಲ, ಈಗ ಏನಾಗಿದೆ ಅಂದ್ರೆ 2 ವರ್ಷದಿಂದ ನಾವು ಹೆಚ್ಚಿಗೆ ಕೆಲಸ ಮಾಡೋದೇ ಬೇಡ, ಅದೇ ಆದಾಯ ಬರ್ತಾ ಇದೆ. ಮುಂಚೆ ನಾವು ಬೆಳೀತಾ ಇದ್ದು ಆ ವರ್ಷದ ಆದಾಯ ಪೂರಾ ಶ್ರಮ ಪಟ್ಟರೆ ಅಷ್ಟು ಆದಾಯ ತೆಗಿಯಕಾಗ್ತಿದ್ದು, ಈಗ ಹಾಗೇನಿಲ್ಲ. ಅದ್ರ ಜೊತೆ ನಾವೇನು ಶ್ರಮ ಪಡ್ತಾ ಇದ್ದು ಅದ್ರ ಜೊತೆಗೆ ಮುಂದಕ್ಕೆ ನಮ್ ಲೈಫ್ ಈಗ ಹಿಂಗ್ ಇರ್ಲಿ ಅಂತ ನಾವು ಆಗ ಅವತ್ತೇ ತೋಟ ಮಾಡ್ಕೊಂಡ್ ಬಂದ್ಬಿಟ್ಟು ಆ ತೋಟ ಇವತ್ತು ನಮಗೆ ಉಳಿಸ್ತಾ ಇದೆ. ಇವತ್ತು ನಾವು 2 ವರ್ಷದಿಂದ ಆರಾಮಾಗಿ ಏನಿದೀವಿ ಅಂತ ಅಂದ್ರೆ ತೋಟ, ಆಲ್ಮೋಸ್ಟ್ ಅಲ್ಲಿ ತೋಟನೇ ಮಾಡ್ತಾ ಇರೋದು ನಾವು. ತೋಟ ಮಾಡ್ಕೊಂಡ ಮೇಲೆ ಅದು ಯಾವಾಗ ಈ ಫಸಲು ಶುರುವಾಯ್ತು, ಈಗ 4-5 ವರ್ಷದಿಂದ ಇರ್ಲಿಲ್ಲ ಏನುವೆ. ಆಗಿನ ಬೇರೆ ಕೆಲಸ ನಾವು ಅಲ್ಲಿ ಇಲ್ಲಿ ಜಮೀನು ಹುಡುಕೊಂಡು ಅಲ್ಲಿ ಇಲ್ಲಿ ಬೆಳೆ ಮಾಡಿ ಅದು ಇದು ಕೆಲಸ ಮಾಡ್ತಾ ಇದ್ದು, ಈಗ ತೋಟ ಯಾವಾಗ ಫಸಲು ಶುರುವಾಯ್ತು ಸ್ವಲ್ಪ ನಾವು ಈಗ ವರ್ಷಕ್ಕೆ ಅವರೇಜ್ ಇಷ್ಟು ಆದಾಯ ಅಂತ ಬರ್ತಾ ಇದೆ ನಮಗೀಗ, ಹಂಗಾಗಿ ನಾವು ಸ್ವಲ್ಪ ಫ್ರೀ ಆಗ್ತಾ ಇದೀವಿ ಈಗ. ರಘು ಅವರೇ, ಒಳ್ಳೆ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಇವತ್ತು ನೀವು ಹಂಚಿಕೊಂಡ್ರಿ. ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಫೋನ್ ನಂಬರ್ ಅನ್ನು ಕೊಡ್ಬೋದಾ? ಕೊಡ್ತೀವಿ, 9-800-28-326. ಇನ್ನೊಂದ್ಸಾರಿ ಹೇಳಿ ನಿಮ್ಮ ಸಂಪರ್ಕ ಸಂಖ್ಯೆಯನ್ನು. 9-800-28-326. ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ, ಹೇಗೆ ಹಂತ ಹಂತವಾಗಿ ಬದುಕನ್ನ ಕಟ್ಕೊಂಡ್ರಿ ಅನ್ನುವಂಥದ್ದನ್ನ ರಘು ಮತ್ತೆ ನಿಮ್ಮ ಶ್ರೀಮತಿ ಸುಧಾ ಇಬ್ರು ಕೂಡ ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಬೇಲೂರು ತಾಲೂಕು ದ್ಯಾವಪ್ಪನಹಳ್ಳಿಯ ರೈತ ದಂಪತಿಗಳಾದ ಡಿಆರ್ ರಘು ಹಾಗೂ ಸುಧಾ ಅವರೊಂದಿಗಿನ ಸಂವಾದ ಕೇಳಿದಿರಿ. ಇವರೊಂದಿಗೆ ಸಂವಾದದಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಡಿ ನಾರಾಯಣಸ್ವಾಮಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ. ತಾನೋ ತಾನು ತಯ್ಯೋ ತಾನು ತನ್ನಾನು ತಯ್ಯೋ ತಾನು ತಾನು ತಯ್ಯೋ ತಾನು ತಂದಾನು ತಯ್ಯೋ ತಾನು ತಾನು ಹೈ ಹೈ ತಂದಾನು ತಯ್ಯೋ ತಾನು ತಾನು ಮಣ್ಣಿನಿಂದ ಹೊನ್ನ ಪಡೆವ ಬನ್ನಿರೆಲ್ಲರೂ ಬನ್ನಿರೆಲ್ಲರೂ ಮಾತಾಯಿ ವರವ ಪಡೆದು ದುಡಿವ ಎಲ್ಲರೂ ನಾವು ದುಡಿವ ಎಲ್ಲರೂ ಮಣ್ಣಿನಿಂದ ಹೊನ್ನ ಪಡೆವ ಬನ್ನಿರೆಲ್ಲರೂ ಬನ್ನಿರೆಲ್ಲರೂ ಮಾತಾಯಿ ವರವ ಪಡೆದು ದುಡಿವ ಎಲ್ಲರೂ ನಾವು ದುಡಿವ ಎಲ್ಲರೂ ತಾಯಿ ಮಳೆ ಸುರಿಸೆ ಎಂದು ಕರೆಯುವ ಎಂದು ಕರೆಯುವ ಗೋಮಾತೆಯ ಪೂಜಿಸಿ ನೇಗಿಲಿಡಿಯುವ ನೇಗಿಲಿಡಿಯುವ ಮುಗಿಲ ತಾಯಿ ಮಳೆ ಸುರಿಸೆ ಎಂದು ಕರೆಯುವ ಎಂದು ಕರೆಯುವ ಗೋಮಾತೆಯ ಪೂಜಿಸಿ ನೇಗಿಲಿಡಿಯುವ ನೇಗಿಲಿಡಿಯುವ ಹುತ್ತು ಬಿತ್ತು ನಮ್ಮ ನೆಲವ ಹಸನು ಮಾಡುವ ಹುತ್ತು ಬಿತ್ತು ನಮ್ಮ ನೆಲವ ಹಸನು ಮಾಡುವ ರೈತ ಮಕ್ಕಳೆಲ್ಲ ಒಂದಾಗಿ ದುಡಿಯುವ ಒಂದಾಗಿ ದುಡಿಯುವ ತಂದಾನು ತಯ್ಯೋ ತಾನೋ ತಾನು ತಯ್ಯೋ ತಾನು ತಂದಾನು ತಯ್ಯೋ ತಾನು ತಾನು ತಯ್ಯೋ ನಾವು ದುಡಿಯುವ ಬೆವರ ನೀರ ಎರೆದು ನಾವು ಬೆಳೆಯ ಪಡೆಯುವ ಬೆಳೆಯ ಪಡೆಯುವ ಭೂಮಿ ತಾಯಿ ಮಡಿಲಿನಲ್ಲಿ ನಾವು ದುಡಿಯುವ ನಾವು ದುಡಿಯುವ ಬೆವರ ನೀರ ಎರೆದು ನಾವು ಬೆಳೆಯ ಪಡೆಯುವ ಬೆಳೆಯ ಪಡೆಯುವ ಎಂದೆಂದು ಭೂತಾಯಿಯ ನೆನೆದು ಹಾಡುವ ಎಂದೆಂದು ಭೂತಾಯಿಯ ನೆನೆದು ಹಾಡುವ ತಲೆ ತೂಗಿ ತೂಗಾಡುವ ತೆನೆಯ ನೋಡುವ ನಾವು ತೆನೆಯ ನೋಡುವ ಹೈ ತಂದಾನೋ ತಯ್ಯೋ ತಾನೋ ತಾನು ತಯ್ಯೋ ತಾನು ತಂದಾನು ತಯ್ಯೋ ತಾನು ತಾನು ತಯ್ಯೋ ತಾನು ತಂದಾನು ತಯ್ಯೋ ಕೊಯ್ಲ ತಲೆಗೇರಿಸಿ ಮುಂದೆ ನಡೆಯುವ ಮುಂದೆ ನಡೆಯುವ ಕೊಯ್ದ ಕೊಯ್ಲ ತಲೆಗೇರಿಸಿ ಮುಂದೆ ನಡೆಯುವ ಮುಂದೆ ನಡೆಯುವ ಕಣಕ್ಕೆ ಒಯ್ದು ನೆಲಕ್ಕೆ ಬಡಿದು ಧಾನ್ಯ ಬಿಡಿಸುವ ಧಾನ್ಯ ಬಿಡಿಸುವ ಕೇರಿ ತೂರಿ ಸಂತಸದಿ ರಾಶಿ ಹಾಕುವ ಕೇರಿ ತೂರಿ ಸಂತಸದಿ ರಾಶಿ ಹಾಕುವ ಗೆಜ್ಜ ಹೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿ ನಾವು ಕುಣಿಯುವ ಸುದ್ದಿ ಪದ.